ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಕೃಷಿ ರಂಗ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ. ಪ್ರೀತಿಯ ರೈತ ಬಾಂಧವರಿಗೆಲ್ಲ ಕೃಷಿ ವಿದ್ಯಮಾನಗಳ ಕುರಿತು ಮಾಹಿತಿ ನೀಡುವ ಕೃಷಿ ರಂಗ ಅರಳಿಕಟ್ಟೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮವನ್ನ ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಅಲ್ಲ ಹೊತ್ತಾರನೆ ಏನೋ ಹೊಂಟಂಗಿತ್ತು, ನೀನು ಎಲ್ಲಿ ಹೋಯ್ತಿದೆ ಅಂತ ಗೊತ್ತಾಗ್ಲಿಲ್ಲ. ಎರಡ್ ಮೂರ್ ದಪ್ಪ ಕರ್ದೆ, ನೀ ಕೇಳಿಸ್ಕೊಳ್ಳಿಲ್ಲ, ಬಿರಿ ಹೆಜ್ಜೆ ಹಾಕ್ತಾ ಇದ್ದೆ. ಹೊತ್ತಾರ ಎಲ್ಲೋಗಿದೆ ಅಣ್ಣ? ಏ ಅದು ಏನಾಗ್ಬಿಟ್ಟಿದೆ ಅಂದ್ರೆ ಶಂಕರಣ್ಣ, ಈ ಮೊದ್ಲೆಲ್ಲ ನೋಡಪ್ಪ ಸಂಕ್ರಾಂತಿ ಹಬ್ಬ ಅಂತ ಅಂದ್ರೆ ನಾವು ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ವು. ಆಯ್ತಾ, ಏನ್ ನಮ್ದು ಓಡಾಟ ಏನು, ಗುಡ್ಡೆ ತಕ್ಕೋಗೋದೇನು, ದನ ತೊಳೆಯೋದೇನು, ಸಂಭ್ರಮನೆ ಬೇರೆ ಇತ್ತು. ಸಂಭ್ರಮನೆ ಬೇರೆ ಇತ್ತು. ಈ ವರ್ಷ ಮಿಷನ್ ತಂದ್ಬಿಟ್ಟು ಕುಯಿಸ್ಬಿಟ್ಟು ಗದ್ದೆನವೇ ಹೊಲನವೇ ಶಂಕರಣ್ಣ, ಒಂದ್ ಗುಡ್ಡೆ ಇಲ್ಲ, ಒಂದ್ ಕಣ ಇಲ್ಲ, ಹೊಲ್ಕಡೆ ಹೋಗಕ್ಕೆ ಬೇಜಾರಾಗುತ್ತೆ. ಮೊದ್ಲಾಗೆ ಇಲ್ಲ, ಹಿಂಗಾಗಿ ಮೊದ್ಲೆಲ್ಲವ ಎವರಕಾಯಿ ಕಡಬೆ ಅಂತ ಆಡೋಗಿ ಇದ್ರೊಳಗೆ ಇರ್ತಾ ಇದ್ವು, ಗುಡ್ಡ ಒಳಗಡೆ ಉಸಿಡ್ತಾ ಇದ್ದಿದ್ದು ಇರ್ತಾ ಇದ್ದು. ಅವೆಲ್ಲ ಒಂಥರ ನೆನಪಾಗಿ ನೆನಪಾಗಿ ಸುಮ್ನೆ ಹೊಲ್ತಕ್ ಹೋಗೋದು ಬರೋದು, ಹೊಲ್ತಕ್ ಹೋಗೋದು ಬರೋದು, ಹಿಂಗಾಗ್ಬಿಟ್ಟೈತಿ. ಈಗ ಹಳದ್ನೆಲ್ಲ ನೆನೆಸ್ಕತಾ ಹೋದ್ರೆ ನಮಗ್ ನಾವೇ ಬೇಸರ ಮಾಡ್ಕೋಬೇಕಾಯ್ತದೆ ಹೊರತು ಬೇರೆ ಏನು ಇಲ್ಲ. ಹಿಂಗೆ ನೀನು ಯಾಕೆ ಹಿಂಗೆ ಬಿರಿ ಬಿರಿನ ಹೆಜ್ಜೆ ಹಾಕ್ತಿದ್ದ, ಯಾಕೆ ಹಿಂಗೆ ಒಂಥರ ಚಟುವಟಿಕೆಯಲ್ಲಿ ಇಲ್ದಂಗ ಇದ್ದಲ್ಲ ಅಂತ ಅನ್ಕಂದೆ. ಮೀನಕ್ಕೆ ಏನಾರು ಸಿಕ್ಕಿದ್ಲ ಅಣ್ಣ? ಏ ಮೀನಕ್ಕ ಎಲ್ಗೋತಾಳ, ಮೊನ್ನೆ ದಿವಸ ಹಬ್ಬ ಮಾಡ್ಬಿಟ್ಟು ಕರೆದಿದ್ಲ, ಕರ್ಬಿಟ್ಟು ಏನ್ ಸಿಕ್ಕಾಬಿಟ್ಟೆ ಇಷ್ಟೊಂದು ಅವರಕಾಯಿ ಇಟ್ಬಿಟ್ಲು. ಕುಸ್ಕಿದ್ದ ನಾನು ತಿಂದು ತಿಂದು ತಿಂದು ಸಾಕಾಗಿ ಹಂಗಾರ ನಿಧಾನಕ್ಕೆ ಮಾತಾಡು ಎಲ್ಲರೂ, ಆಮೇಲೆ ಅವಳೆಲ್ಲರೂ ಕೇಳಿಸ್ಕೊಂಡು ನನಗೆ ಕೊಟ್ಟಿಲ್ಲ ಅಂತ ಹೇಳಿ ಬೇಜಾರು. ನಾನು ಕರ್ದೇ ಇಲ್ಲ ನೋಡು ಅವಳು. ಕರ್ದಿರ್ತಾಳ, ನೀನ್ ಎಲ್ಲಿರ್ತೀಯಪ್ಪ ಊರಲ್ಲಿ ನೀನು? ಹಂಗನ್ಬಿಟ್ಟ ನಾನು ಫೋನ್ ಮಾಡಿದ್ದೆ ಸಿಗ್ತಾ ಇಲ್ಲ ಅಂತ ಅಂತ ಅನ್ಲೋ. ನಾನು ಆಮೇಲೆ ನನ್ನ ಮೊಬೈಲ್ ತಗೊಂಡು ಫೋನ್ ಮಾಡಿದೆ, ಅದು ಕುಯ್ ಕುಯ್ಕು ಏನೋ ಕಟ್ ಆಗೋದು, ಕುಯ್ ಕುಯ್ಕು ಏನೋ ಕಟ್ ಆಗೋದು. ನೋಡು ಮತ್ತೆ ನಾನು ಯಾವಾಗ್ಲೂ ಇವಳಿಗೆ ಯಾಕಂಗ್ ಅಂತೀನಿ ಅಂತಂದ್ರೆ, ನೀವು ಕುಯ್ ಕುಯ್ ಅಂತಿಂತೀಯ, ಅವ್ಳು ಬರೀ ಕಿಲ ಕಿಲ ಕಿಲ ಅಂತ ಬಾಗ್ಲ ಕಂಡಿಲ್ಲಿ ಹೆಂಗ್ ನಗಾಡ್ತಾ ನಿಂತವಳು ನೋಡಲ್ಲ ಅವಳು. ಇಲ್ಲೇ ಬಂದವಳು ಅವಳು. ಬಾ. ಏನ ನನಸೇನೆ ಮಾತಾಡ್ತಾ ಕೂತಿದ್ರಿ? ಏನಿಲ್ಲ ಅಣ್ಣ, ತುಂಬಾ ನೆನ್ಕತ್ತಾ ಇದ್ದ. ಹಿಂಗೆ ಅವನಿಗೇನ ಬರೀ ಒಂದು ನಾಕೆನ ಕಿಡಿ ಕೊಟ್ಟಿದ್ದಂತೆ ಅವರಕಾಯ. ಓ ನಿಂಗು ಇಟ್ಟಿವ್ ತಗ ಹಂಗಂದ. ಈಗ ಬೆಳಗಿನ ಜಾವ ಏನ್ ಬೀಳುತ್ತೇಳು? ಹಿಮ ಬೀಳುತ್ತೆ. ಹಿಮದ ಅವರೆಕಾಯಿನ ತಗೊಂಡು ಕುಸುಕೊಂಡು ತಿಂದ್ರೆ ಏನ್ ಗಮ ಅಂತೀಯ, ಮನೆಯೆಲ್ಲ ಗಮ ಅದ್ ಕುಸುದ್ರೆ. ಅಲ್ಲ ಗಮ ಇರ್ಲಿ, ನೀನು ಅಣ್ಣ ಮಾತ್ರ ನೀನು ಹೊಟ್ಟೆ ತುಂಬಾ ಕೊಟ್ಬಿಟ್ಟು ನನ್ನೇ ನೆನಪಿಸ್ಕೊಂಡಿಲ್ವಲ್ಲ ನೀನು. ಈ ಕುಸುಕೊಂಡು ತಂದಿದೀನಿ, ಮುಗದ್ಮೇಲೆ ತಿನ್ನುವ ಸುಮ್ನಿರು. ಹಂಗಂತೀಯ? ನೋಡಣ್ಣ, ಅವಳು ಯಾವಾಗ್ಲೂ ಒಂಥರ ಗಂಟು ಇಟ್ಕ ಬಂದಂಗೆ, ಅವಳು ಆ ಗಂಟು ಬೇರೆ ಬ್ಯಾಂಕಿಂದು, ಇಲ್ಲಿ ಸಣ್ಣ ಗಂಟು ಬೇರೆ ನಮಗ್ ತಿನ್ನಕ್ ತರೋದು. ಅಲ್ಲ ಗುಡ್ಡೆ ಒಳಗೆ ಇಟ್ಕೊಂಡು ಮೊದ್ಲೆಲ್ಲ ಅದೇ ದಿವಸ ತಿಂತ ಇದ್ದ, ಏನು ಆಗಿರ್ತಿರ್ಲಿಲ್ಲ. ಅವೇನಾಯ್ತು ಬಿಡು ಶಂಕರಣ್ಣ, ಅದೇನ್ ಹಾಕಲ್ಲ ಗುಡ್ಡೆ ಒಳಗಡೆ ಅಂತ ಕಾವಿಗೆ ಅದು ಹೇಳಿ ಸುಖ ಇಲ್ಲ ಬಿಡು. ಬರೀ ನಾನು ಹೇಳ್ತೀನಲ್ಲ ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ಬೇಸರ ಮಾಡ್ಕೋಬೇಕು ಹೊರತು, ಈಗ ಅನುಭವನೇ ಇಲ್ಲ. ನೀನ್ ಹೇಳ್ದಂಗೆ ಈಗೆಲ್ಲ ಪೂರ್ತಿ ಮಿಷಿನ್ ಮಿಷಿನ್ ಆಗ್ಬಿಟ್ಟು, ಈಗ ಗುಡ್ಡನು ಇಲ್ಲ, ಮೆದನು ಇಲ್ಲ, ಕಣ್ಣಿಲ್ಲ, ಎಲ್ಲ ಇಲ್ದಂಗ ಆಗ್ಬಿಟ್ಟು. ಇನ್ನೊಂದ್ ಏನ್ ಗೊತ್ತಾ ಶಂಕರಣ್ಣ, ಮುಂಚೆ ಆದ್ರೆ ಕಡುಬಿನ ಪಾತ್ರೆ ಇತ್ತಾಳೆದು, ಸೌದೆ ಇಟ್ಟು ಸೌದೆ ಒಲೆಯಲ್ಲಿ ಬೇಯಿಸ್ತಾ ಇದ್ವಿ. ಈಗೆಲ್ಲ ಕುಕ್ಕರ್, ಗ್ಯಾಸ್ ಒಲೆ ಆ ರುಚಿ ಕಾಣ್ದು ಅಲ್ವಾ. ನಾವು ಎಲ್ಲ ಏನು ಕಣದಲ್ಲಿ ಅಲ್ಲಿ ಇಲ್ಲಿ ಕುತ್ಕೊಂಡು ನಾವು ಅಲ್ಲೇ ಒಲೆಗೆ ಉರಿ ಹಚ್ಕೊಂಡು ಒಂದು ಕಡ್ಡಿ ಹಾಕೊಂಡು ಕುಸುಕೊಂಡು ಗೆಂಡೆ ಸುಟ್ಕೊಂಡು ತಿನ್ನೋದ ಆ ಮಜವೇ ಬೇರೆ ಅಲ್ವಾ. ಈಗಿಂದು ಅಷ್ಟು ರುಚಿಸಲ್ಲ ಅಂದ್ರೂ ಏನೋ ಬಿಡಬಾರ್ದು ಅಂತ ಎಲ್ಲನ್ನು ಮಾಡ್ಕೊ ಹೋಯ್ತಾ ಇದೀವಿ ಅಷ್ಟೇ. ಅಣ್ಣ ಇವಳು ಯಾಕೋ ಬಹಳ ಹಳದನೇ ನೆನ್ಸ್ಕತಾ ಕೂತವಳೆ. ಹಳದೆಲ್ಲ ಹಂಗೆ ಅಲ್ವಾ ಶಂಕರ, ಅದು ನೆನಪನ್ನ ಮಾಸಕಲ್ಲ ಬಿಡೋದು ಮಾಸಕಲ್ಲ. ಯಾಕಂತಂದ್ರೆ ನೀನ್ ಹಳೆದ್ ಯಾವ್ದಾರ ನೆನಕ, ನಿಮ್ ಬಾಲ್ಯದ ನೆನಕ, ಯೌವನದ ನೆನಕ, ಯಾವ್ದಾರ ನೆನಕ, ಅವೆಲ್ಲ ಚೆನ್ನಾಗೇ ಇರ್ತವೆ. ಅದೊಂಥರ ಮಧುರ ನೆನಪು ಅಂತಾರಲ್ಲ, ಮಧುರ ನೆನಪು ಹಂಗಂತವ ಎಲ್ಲ ಚೆನ್ನಾಗಿತ್ತು ಅಂತ ಅಲ್ಲ, ಇರ್ತವೆ ನೆನಪು ಹಾಕಲ್ಲ. ಈಗ ಅಂದ್ರೆ ಈಗ ಎಲ್ಲ ಬಹಳ ಸುಖವಾಗಿದ್ದೀವಿ ಅಂತ ಅನಿಸ್ತೈತೆ, ಆದ್ರೆ ಸುಖದಿಂದ ಹಳೆ ಕಷ್ಟ ದಿನಗಳು ಕೂಡ ನಮ್ಗೆ ಈಗ ನೆನೆಸ್ಕಂದ್ರೆ ಒಂಥರ ಖುಷಿನ ಕೊಡ್ತದೆ. ನಾನು ಯಾಕೆ ಹಂಗಂದೆ ಅಂತಂದ್ರೆ, ನೀನು ಹೊತ್ತಾರದ ಯಾಕೆ ಹಂಗೆ ಬಿರಿ ಬಿರಿನೇ ಹೆಜ್ಜೆ ಆಗ್ತಿದ್ದೆ ಅಂತಂತ ಅನ್ಕಂದೆ ಅಂತಂದ್ರೆ, ಅದೊಂದು ಕಾರ್ಯಕ್ರಮ ಇತ್ತು ಅಣ್ಣ, ಅದಕ್ಕೇನಾರು ಹೋಯ್ತಿದ್ದ ಏನೋ ಅಂತ ಅನ್ಕಂದೆ. ಅದೇನೋ ಹಾಸನದಾಗೆ ಇವತ್ತು ಬೆಳಗ್ಗೆನೆಯ ಸಿರಿಧಾನ್ಯ ಜಾಥಾ ಅಂತ ಹೇಳಿ ಮಾಡಿದ್ರಂತೆ. ಅದೇನೋ 23ನೇ ತಾರೀಕಿಗೆ ಅದ್ರದ್ದು ಆಂದೋಲನ ಐತಂತೆ. ಅದಕ್ಕೆ ಅದಕ್ಕೇನಾರು ಹೋಯ್ತಿದ್ದು ಅಥವಾ ಅದ್ರದ್ದೇನಾರು ವಿಚಾರ ಹೇಳ್ತೀಯ ಅಂತ ಹೇಳಿ ಬಿರಿ ಬಿರಿನೇ ಹೆಜ್ಜೆ ಆಗ್ತಿದ್ದು ಅಂತ ಅನ್ಕಂದೆ. ನೋಡಿದ್ರೆ ಹೊಲಕ್ಕೂ ಮನೆಗೂ ಓಡಾಡ್ತಾ ಇದ್ದೆ ಬೇಜಾರಲ್ಲಿ ಅಂತಂದಲ್ಲ. ಅದು ನೆನ್ನೆ ದಿವಸ ನೋಡು ಮೀನಕ್ರ ಮನೆಗೆ ಹೋಗಿದ್ದಾಗ ನೀವು ಸಿಕ್ಕಿದ್ರೆ ಮೂರ್ ಜನ ಕರ್ಕೊಂಡು ಹೋಗೋಣ ಅಂತ ಅಂತ ಅಂದ್ರೆ ಇವತ್ತು ಹೋಗ್ಬೋದಾಯ್ತು ಅಂತ ಅಲ್ಲಿಂದ ಆಲ್ಮುಟ ಒಬ್ಬನೇ ಹೋಗ್ಲ ಹಾಕಲ್ವಾ. ಹೋಗಿ ನೀ ತಿಳ್ಕೊಬಂದ್ ನಮಗೆ ಹೇಳ್ತಿದ್ದಲ್ಲ ಅಲ್ಲ, ಅಲ್ಲಿ ಹೋದ್ರು ಮತ್ತೆ ಅಲ್ಲೂ ನಡೆಯದೆ ಅಂತೆ. ಕಾಲ್ನಡ್ಗೆ ವಾಕತಾನು ಅಂತ ಅನ್ಕೊಂಡು ನಡ್ಕೊಂಡು ಹೋಗೋದು ಅಂತ ಅಂದ್ರೆ ಜನಕ್ಕೆಲ್ಲ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಅರಿವು ಮೂಡಿಸೋದು ಅಂತ. ಮೊದಲೆಲ್ಲ ಮೆರವಣಿಗೆ ಅವತ್ತು ಮಾಡ್ತಿದ್ವು, ಹಂಗೆ ಇದೊಂಥರ ಮೆರವಣಿಗೆ ಮಾಡ್ಕೊಂಡು ಹೋಗೋದು, ಜನರಲ್ಲಿ ಅರಿವು ಮೂಡಬೇಕು ಅಂತ ಹೇಳ್ಬಿಟ್ಟು. ಯಾವ ವಿಚಾರವಾಗಿ ಏನೇ ಅದು? ಅದು ನೋಡು ಈಗ 2017 ಸಾವಯವ ಮತ್ತೆ ಸಿರಿಧಾನ್ಯ ವಾಣಿಜ್ಯ ಮೇಳ ಅಂತ ಹೇಳಿ ಮಾಡ್ತಾರೆ. ಶುರುವಾಗಿ ಆಯ್ತು 7 ವರ್ಷದ ಕಳಿತು. ಏನ್ ಮಾಡ್ತಾರಲ್ಲ ಇದು 6ನೇದು ಈಗ ಮಾಡ್ತಾ ಇರೋದು. 6ನೇದೊಂದು ಕಾರ್ಯಕ್ರಮ, 6ನೇ ವರ್ಷದ ಕಾರ್ಯಕ್ರಮ. ಇದೇನು ಅಂತ ಅಂದ್ರೆ ಈಗ ಸಾವಯವ ಉತ್ಪನ್ನಗಳು ಅದರಲ್ಲೂ ಕೂಡ ನಮ್ಮ ಕೃಷಿ ಉತ್ಪನ್ನಗಳವಲ್ಲ, ಸಾವಯವದ್ದು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಬೇಡಿಕೆ ಇದೆ. ಎಲ್ಲ ಸಿಕ್ಕಾಬಟ್ಟೆ ಆರೋಗ್ಯ ಕೆಡ್ತೈತೆ, ಪರಿಸರ ಕೆಡ್ತೈತೆ, ವಾತಾವರಣವೇ ಕೆಡ್ತೈತೆ ಅಂತ ಅನ್ಕೊಂಡು ಇದಕ್ಕೆ ಜಾಸ್ತಿಯ ಇದ್ ಮಾಡ್ತವ್ರೆ. ಇನ್ನ ಆರೋಗ್ಯ ಕೆಡಿಸ್ಕೊಂಡಿರೋ ಅವ್ರಲ್ಲ ಕೆಲವರು, ಅವ್ರಿಗೆಲ್ಲವ ಡಾಕ್ಟರ್ಗಳು ಏನ್ ಹೇಳ್ತಾರೆ ಅಂತ ಅಂದ್ರೆ ಸಿರಿಧಾನ್ಯ ಸೇವನೆ ಮಾಡಿ, ಸಿರಿಧಾನ್ಯ ಸೇವನೆ ಮಾಡಿ ಅಂತ ಹೇಳಿ ಹೇಳ್ತಾರೆ. ಈ ಸಿರಿಧಾನ್ಯಗಳು ಅಂತ ಅವ್ರು ಗೊತ್ತಲ್ಲಪ್ಪ ನಿಂಗೆ, ಬರ್ಗು ನಮ್ ರಾಗಿ ಜೋಳ ಇವೆಲ್ಲ ಇವ ಜಾಸ್ತಿ ಬಳಸಿ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಅಂತಂದ್ರೆ ಯೂತ್ರಲ್ಲಿ ನಾರಿನಂಶ ಜಾಸ್ತಿ ಐತಂತೆ. ನಾರಿನಂಶ ಜಾಸ್ತಿ ಇರೋದ್ರಿಂದ ಆ ನಾರಿನಂಶ ದೇಹಕ್ಕೆ ಬೇಕು ಶಂಕರಣ್ಣ. ದೇಹಕ್ಕೆ ಬೇಕು ಅಂತ ಅಂದ್ರೆ ಈಗ ಬೇರೆದೆಲ್ಲ ತಿಂತೀವಿ ನಾವು, ತಿಂದಿರಾ ಅಂತದ್ದು ಹೊರಗಡೆ ಹೋಗ್ಬೇಕಲ್ಲ. ಈಗೆಲ್ಲ ನಮ್ಮಲ್ಲಿ ಚಯಾಪಚಯ ಕ್ರಿಯೆಯಾಗಿ ಬೇಕಾದಂತ ಪೌಷ್ಟಿಕಾಂಶಗಳನ್ನೆಲ್ಲ ಹೀರ್ಕೊಂಡು ಕೆಲವು ವೇಸ್ಟ್ ಅಂತ ಉಳಿತದಲ್ಲಪ್ಪ ಬ್ಯಾಡದ್ದು ಅಂತ ಹೇಳ್ಬಿಟ್ಟು ಅದು ದೇಹದಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ನಾರಿನಂಶ ಇರ್ಲೇಬೇಕು. ಆತನ ಪದಾರ್ಥನ ಹೆಚ್ಚಿಗೆ ನಾವು ಸೇವನೆ ಮಾಡಿದ್ರೆ ಆರೋಗ್ಯವಾಗಿ ಇರ್ತೀವಿ ಅಂತ. ಅಂದ್ರೆ ಬ್ಯಾಡದ್ದು ಇಲ್ಲಿ ಉಳ್ಕೊಂಡು ತೊಂದರೆ ಕೊಡ್ತೈತೆ ದೇಹದೊಳಗಡೆ. ಏನು ಪೌಷ್ಟಿಕಾಂಶ ಇರುತ್ತೆ ಅಲ್ಲಿ ಹೀರ್ಕೊಂಡ್ಬಿಡ್ತದೆ, ಹೀರ್ಕೊಂಡ್ಮೇಲೆ ಸ್ವಲ್ಪ ಉಳಿಲೇಬೇಕಲ್ಲ. ಈಗ ಕಬ್ಬು ಆದ್ಮೇಲೆ ಉಳಿದೆ ಉಳಿತ, ಅದು ಅರಿತರಲ್ಲ ಅಲ್ಲೇ ಇದ್ರೆ ಮತ್ತಿನೊಂದು ಅರೆಕ್ ಆಯ್ತದ ಇಲ್ಲ ಆಗೋದಿಲ್ಲ. ಅದು ವೇಸ್ಟ್ ಬಿಸಾಕ್ಬೇಕು, ಬಿಸಾಕದುವೆ ಸರಾಗವಾಗಿ ಹೋಗ್ಬೇಕಲ್ಲ ಅದಕ್ಕೆ ಇವೆಲ್ಲ ತಿನ್ಬೇಕು ಅಂತ. ಇದು ಒಳಗಡೆ ಉಳ್ಕೊಂಡು ಇವೆಲ್ಲ ತೊಂದರೆ ಮಾಡ್ತಾರೆ ಸುಮಾರು ಸಂಶೋಧನೆ ಎಲ್ಲ ಮಾಡ್ಬಿಟ್ಟವ್ರೆ. ಈಗ ಅದಕ್ಕೆ ಕಾರಣ ಏನು ಒಳಗಡೆ ಉಳ್ಕೊಳ್ಳೋದಕ್ಕೆ ಅಂತ ನೋಡಿದ್ರೆ, ಮೊದ್ಲೆಲ್ಲವ ಸಿರಿಧಾನ್ಯಗಳ ಬಳಸರು, ಮನ್ ಮನೆಯಲ್ಲಿ ಎಲ್ಲ ಬಳಸರು, ಅದೇ ಬೆಳೀತಾ ಇದ್ವಿ ಬಳಸ್ತಾ ಇದ್ವಿ. ಈಗ ನಮ್ಮ ಅಪ್ಪ ನಮ್ಮ ಅಜ್ಜ ನಮ್ ತಾತ ಎಲ್ಲ ಹೇಳರ್ಕ ಶಂಕರಣ, ನಾವು ಹಬ್ಬದಲ್ಲಿ ಅನ್ನ ಉಣ್ತಿದ್ದು ಅಂತ. ಈಗ ಮೊನ್ನೆ ಸಂಕ್ರಾಂತಿ ಹಬ್ಬ ಆಯ್ತಲ್ಲ, ಈಗ ಹಬ್ಬ ಆದಾಗ ಅನ್ನ ಮಾಡೋದಂತೆ, ಅನ್ನ ಮಾಡೋದು ಅನ್ನ ಉಣ್ಣೋದು ನಡೀತಾ ಇತ್ತು. ಇನ್ ಉಳ್ದಂಗೆ ಬರೀ ಮುದ್ದೆ ನವಣೆ ಅನ್ನ ಆಮೇಲೆ ಬರಗಿಂದು ರೊಟ್ಟಿ ಹಿಂಗೆ ಏನೇನೋ ಮಾಡ್ಕೊಂಡು ಅವೆಲ್ಲ ತಿನ್ನರು, ಜೋಳದ ಉಪ್ಪಿಟ್ಟು ಅವೆಲ್ಲ ತಿನ್ನೋದ್ರಿಂದ ಏನಾಯ್ತಿತ್ತು ಅಂತ ಅಂದ್ರೆ ದೇಹದಲ್ಲಿ ಬ್ಯಾಡದ್ದೆಲ್ಲ ಹೊರಗಡೆ ಬಂದ್ಬಿಡ್ತಾ ಇತ್ತು. ಈಗ ಬತ್ತ ಇಲ್ಲ, ಯಾಕೆ ಬತ್ತ ಇಲ್ಲ ಅಂತ ಅಂತಂದ್ರೆ ನಾವು ಅನ್ನ ತಿಂತೀವಿ, ಆಮೇಲೆ ಚಪಾತಿ ತಿಂತೀವಿ, ಇನ್ನೇನೋ ಬರೀ ಇಂತವೆ ಅಂದ್ರೆ ಅಕ್ಕಿಯಿಂದ ಮಾಡಿರೋ ಪದಾರ್ಥಗಳೇ ಹೆಚ್ಚು. ಅಕ್ಕಿ ಜಾಸ್ತಿ ಬಳಸ್ತೇವೆ, ಇಡ್ಲಿ ಇವೇ ಹೆಚ್ಚು ಇವನ್ನ ಜಾಸ್ತಿ ಬಳಸ್ತೇವಲ್ಲ. ಇದ್ರಲ್ಲಿ ನಾರಿನಂಶ ಇಲ್ಲ, ಇದ್ರಲ್ಲಿ ಪೋಷಕಾಂಶ ಐತೆ ಇಲ್ಲ ಅಂತ ಹೇಳಂಗಿಲ್ಲ, ಪೌಷ್ಟಿಕಾಂಶನೂ ಕೂಡ ಇದೆ. ಆದ್ರೆ ಹೊರಗಡೆ ಕೂತ್ಕೊತದಲ್ಲ, ಉಳಿದಿದ್ದು ಹೊರಗಡೆ ಬರ್ಬೇಕಲ್ಲ. ಅಂದ್ರೆ ನೀಟಾಗಿ ಜೀರ್ಣ ಆಗಿ ಹೊರಗಡೆ ಬರ್ತಿಲ್ಲ ಅಂತಂತವ. ಜೀರ್ಣ ಆಯ್ತದೆ, ಈಗ ಜೀರ್ಣ ಆದ್ಮೇಲೂ ಅಲ್ಲಿ ಸ್ವಲ್ಪ ಉಳ್ಕತದಲ್ಲ, ಈಗ ಬ್ಯಾಡದ್ದೆಲ್ಲ ಉಳ್ಕತದಲ್ಲ, ಅದು ಹೊರಗಡೆ ಬಂದ್ಬಿಡ್ಬೇಕು. ಅದು ಬರದೇ ಇದ್ದಾಗ ಈ ತರದ್ದೆಲ್ಲ ತೊಂದರೆ ಸಮಸ್ಯೆ ಉಂಟಾಗಿ ಅದು ಬರಕ್ಕೆ ಇದ್ರಲ್ಲಿ ನಾರಿನಂಶ ಇಲ್ಲ. ನಾರಿನಂಶ ಇಲ್ದನೆ ಇರೋದ್ರಿಂದವ ಅದು ಬತ್ತಾ ಇಲ್ಲ ಅಂತ ಅನ್ಕೊಂಡು ಹಿಂಗೆಲ್ಲ ಕಾಯಿಲೆ ಕಸಾಲುಗಳು ಬತ್ತಾವೆ. ಆಮೇಲೆ ಇವತ್ತು ಈ ಡಯಾಬಿಟಿಸ್ ಅಂತೆ, ಕಾಯಿಲೆ, ಬಿ ಪಿ, ಶುಗರ್ ಎಂತೆಂತ ಹೇಳಕ್ಕೆ ಹಾಕಲ್ಲ ಬಿಡು, ಲಿಸ್ಟೇ ಮಾಡ್ಬೋದು. ನಾವು ಒಂದು ಇದ್ಯಾವ್ದು ದೊಡ್ಡದು ಅಂತ ಅನ್ಕೊಂಡ್ರೆ ಅದಕ್ಕಿಂತ ದೊಡ್ಡದಿಂದ ಒಂದು ಬಂದಿರ್ತದೆ. ಅದೆಂತ ನೋಡಪ್ಪ, ಉಪ್ಪಲ್ಲಿ ಅಯೋಡಿನ್ ಇಲ್ಲ ಅಂತ ಅನ್ಕೊಂಡು ಥೈರಾಯ್ಡ್ ಅಂತ ಆಗ್ಬಿಡ್ತದಂತೆ. ಉಪ್ಪಲ್ಲಿ ಉಪ್ಪಿನಂಶ ಇಲ್ಲ ಅಂತ ಇದು ಹೆಂಗೈತೆ ನೋಡಿ ಪರಿಸ್ಥಿತಿ ಅಂತ. ಇನ್ನೊಂದು ಒಬೆಸಿಟಿ ಅಂತ ಅದೇ ಇವೆಲ್ಲ ಆಯ್ತಾ ಇರೋದು ಈಗ ಒಳಗಡೆ ಉಳ್ಕೊಳ್ತಾ ಇರೋದ್ರಿಂದ ಅಂತ ಹೇಳ್ಬಿಟ್ಟು ಇದ್ ಮಾಡ್ಕೊಂಡು ನಾರಿನ ಪದಾರ್ಥ ತಿನ್ನಿ ಅಂತ ಅರಿವು ಮೂಡ್ಸಕ್ಕೆ ಈಗ ಅರಿವು ಮೂಡಿಸಿ ಅನ್ನೋದ್ಕಿಂತಲೂ ಅರಿವು ಮೂಡಿಸಿ ಅಂತ ಹೇಳ್ಬಿಟ್ಟು ಅಂದ್ರೆ ಇದರಲ್ಲಿ ಇಷ್ಟೆಲ್ಲ ಇದೆ ಅನುಕೂಲಗಳವೆ ಬಳಸಿ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಒಂದು ಜಾಗೃತಿ ಮೂಡ್ಸಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ರು. ಇದ್ ಯಾಕೆ ಇಟ್ಕೊಂಡಿದ್ರು ಅಂತ ಅಂದ್ರೆ ಹಾಸನದಲ್ಲಿ ಈಗ ಬರ ಜನವರಿ 23ರಿಂದ 25ನೇ ತಾರೀಕು ಬೆಂಗಳೂರಿನಲ್ಲಿ ಅರಮನೆ ಮೈದಾನ ಐತಲ್ಲ ಅಲ್ಲಿ ತ್ರಿಪುರ ವಾಸಿನಿ ಅಂತ ಅನ್ಕೊಂಡು ಅಲ್ಲಿ ಸಾವಯವ ಮತ್ತೆ ಸಿರಿಧಾನ್ಯ ವಾಣಿಜ್ಯ ಮೇಳನ ಆಯೋಜನೆ ಮಾಡ್ತವ್ರೆ. ಅಂದ್ರೆ ಮುಂದಿನ ವಾರ 23ನೇ ತಾರೀಕಿಂದ 25ನೇ ತಾರೀಕವರೆಗೆ 23 ಅಂದ್ರೆ ಗುರುವಾರದಿಂದವ ಶನಿವಾರದವರೆಗೂ 3 ದಿವಸಗಳ ಕಾಲ. ಅಂದ್ರೆ ನೋಡು ಈಗ ಸಿರಿಧಾನ್ಯ ಬಳಕೆ ಮಾಡಬೇಕು ಅಂತ ಅಂದ್ರೆ ಯಾವ್ಯಾವ ಸಿರಿಧಾನ್ಯ ಅಂತ ನಿನಗೆ ಮೊದಲು ಗೊತ್ತಿರಬೇಕು, ಅದರಲ್ಲಿ ಏನೇನು ಮಾಡಬಹುದು ಅಂತ ಗೊತ್ತಿರಬೇಕು, ಅದು ಎಲ್ಲಿ ಸಿಗ್ತದೆ ಅಂತ ಹೇಳಿ ಗೊತ್ತಿರಬೇಕು ಆಯ್ತಾ. ಇವೆಲ್ಲ ಗೊತ್ತಿದ್ರೆ ನೀನ್ ಬಳಕೆ ಮಾಡ್ತೀಯ. ಗೊತ್ತಿಲ್ಲ ಅಂತ ಅಂದ್ರೆ ಇಲ್ಲ ಅಲ್ವಾ. ಈಗ ನೋಡು ಅಕ್ಕಿ ರಾಗಿ ನೀನ್ ಯಾವ ಅಂಗಡಿಲಿ ಹೋದ್ರು ಸಿಗ್ತವೆ, ಬೇಳೆಕಾಳು ಸಕ್ಕರೆ ಎಲ್ಲ ಸಿಗ್ತವೆ. ನೀನ್ ಸಿರಿಧಾನ್ಯ ತಂದ್ಬಿಟ್ಟು ಬತ್ ನೋಡದೆ ಅಲ್ಲ, ಅದು ಬೆಳೆಯೋದು ಕಡಿಮೆ ಆಗೈತೆ, ಅದನ್ನ ಕೆಲವೇ ಕೆಲವು ಅಂಗಡಿಗಳಲ್ಲಿ ಮಾರ್ತಾರೆ, ಅದು ಎಲ್ಲಿ ಮಾರ್ತಾರೆ ಅನ್ನೋದು ಗೊತ್ತಿರಕ್ಕಲ್ಲ ಗೊತ್ತಿರಕ್ಕಲ್ಲ ಆಯ್ತಾ. ಇಂತಿಂತವ ಅವೇ ಅನ್ನೋದು ಮೊದಲು ಗೊತ್ತಿರ್ಬೇಕು ನಮ್ಗೆ. ಈಗ ಅವ್ ಗೊತ್ತೇ ಇಲ್ಲ. ಈಗ ನೋಡು ಸಿರಿಧಾನ್ಯ ಅಂತ ನಾವ್ ಇಷ್ಟೆಲ್ಲ ಮಾತಾಡ್ತೀವಿ ಹೇಳ್ತೀವಿ ಆಯ್ತಾ, ಈ ನವಣೆ ಮತ್ತೆ ಹಾರ್ಕ ಬಿಟ್ರೆ ಇನ್ನು ಯಾವ ಬೇರೆ ಗೊತ್ತಿಲ್ಲ. 9 ಸಿರಿಧಾನ್ಯ ಅವೆ, ಅವು ಉಳಿದ ಗೊತ್ತಾಗಲ್ಲ ತಕ್ಷಣ ಗೊತ್ತಾಗಲ್ಲ, ಮತ್ತೆ ಅದ್ರ ಬಳಕೆ ಹೆಂಗೆ ಅಂತ ಗೊತ್ತಿರಕ್ಕಲ್ಲ. ಸಿಗಾಕಲ್ವಲ್ಲ ಅದಕ್ಕೆ ಅವ ಪರಿಚಯ ಮಾಡಿಸ್ಬೇಕು ಅನ್ನೋದು ಒಂದು ಉದ್ದೇಶ ಶಂಕರಣ್ಣ. ಇಲ್ಲಿ ಅವನ್ನ ಪರಿಚಯ ಮಾಡಿಸ್ಕೊಡ್ತಾರೆ ಯಾವ್ಯಾವೇ ಅಂತ ಹೇಳ್ಬಿಟ್ಟು, ಅದ್ರಲ್ಲಿ ಏನೇನ್ ಮಾಡಬಹುದು ತಯಾರಿಸಬಹುದು ಅಂತವ. ಈ ನವಣೆ ಅಂದ್ರೆ ಬರೀ ನವಣೆ ಅಂತ ಮಾಡದ, ಬರೀ ನವಣೆ ರೊಟ್ಟಿ ಮಾಡದ, ಇನ್ನೇನೇನ್ ಮಾಡಬಹುದು ಅಂತ ಹೇಳಿ. ನವಣೆಲಿ ಇತ್ತೀಚೆಗೆ ನೋಡಪ್ಪ, ದೋಸೆನೂ ಮಾಡಬಹುದು, ಇಡ್ಲಿನೂ ಮಾಡಬಹುದು, ಉಪ್ಪಿಟ್ಟು ಮಾಡ್ತಾರೆ, ಉಪ್ಪಿಟ್ಟು ಮಾಡಬಹುದು, ಬಿಸಿಬೇಳೆ ಬಾತ್ ಮಾಡಬಹುದು, ಪಲಾವ್ ಮಾಡಬಹುದು, ಪೊಂಗಲ್ ಮಾಡಬಹುದು. ಓಹೋ, ಅಂದ್ರೆ ಅಕ್ಕಿಯಿಂದ ಏನೆಲ್ಲ ಮಾಡ್ತಾ ಇದ್ರೆ ಇದ್ರಲ್ಲಿ ಮಾಡಬಹುದು, ಹೋಳಿಗೆ ಮಾಡ್ತಾರೆ ನವಣೆದ. ನಾನು ಅದೇ ಹೇಳಕ್ ಬಂದೆ, ಈಗ ಮೊದಲೆಲ್ಲ ಈಗ ನಮ್ಗೀಗ ದೇಹ ಏನು ಒಕ್ಕಬಿಟ್ಟೈತಿ ಇತ್ತೀಚಿನ ಪದಾರ್ಥಕ್ಕೆ, ಆ ಪದಾರ್ಥವನ್ನು ಇದ್ರಲ್ಲಿ ಮಾಡಬಹುದು ಅಂತವ ಆಯ್ತಾ. ಇದ ಎಲ್ಲನು ಅಲ್ಲಿ ತೋರ್ತಾರೆ, ಎಲ್ಲ ಇಟ್ಟಿರ್ತಾರಲ್ಲಿ ಎಲ್ಲನು ಹಿಂಗೆ ಅಂತ ಹೇಳ್ಬಿಟ್ಟು ಇಂತ ಮಾಡಬಹುದು ಅಂತ ಹೇಳ್ಬಿಟ್ಟು. ಆಮೇಲೆ ಕೆಲವು ನಿನಗೆ ಫ್ರೀ ಆಗೋ ಕೊಡ್ತಾರೆ, ಟೇಸ್ಟ್ ನೋಡಿ ಅಂತ ಅಂತ ಫ್ರೀ ಆಗಿ ಕೊಡ್ತಾರೆ. ಫ್ರೀ ಆಗಿ ಕೊಡ್ತಾರೆ ಅಂತಂದ್ರೆ ನಮ್ಗೆ ನವಣೆ ಕಾಳು ಈ ಬರ್ಗಿಂದ ಎಲ್ಲ ಕೊಡ್ತಾರೆ ಅನ್ಕೊಂಡ್ಬಿಟ್ಟು ಮಾಡಿರ್ತಾರಲ್ಲ, ಅದ್ರಲ್ಲಿ ಏನು ಕಜಾಯ, ನಿಪ್ಪಟ್ಟು, ಆಮೇಲೆ ಇದು ಅಂತದ್ದು ಚಕ್ಲಿ, ಗೋಡ್ಬಳೆ, ಎಲ್ಲರೂ ಮಾಡಬಹುದು, ಎಲ್ಲರೂ ಮಾಡಬಹುದು. ನಾನ್ ನೋಡಿ ತಿಂದಿದ್ದೀನಿ, ನೋಡೋದೇನು ನೋಡು ಅನುಭವಿಸ್ಬಿಟ್ಟು ಹಂಗೆ ಅಣೆ. ಅದಕ್ಕೆ ಒಂಚೂರು ತಪ್ಪಿಲ್ದಂಗೆ ಪಟ ಪಟ ಪಟ ಪಟ ಹೇಳ್ತಾವನೆ, ಒಳ್ಳೆ ಚಕ್ಲಿ ತಿಂದಂಗೆ. ಈ ತಿಂದ ವಿಷಯದಲ್ಲಿ ಹೆಂಗೆ ಅಂತ ಅಂದ್ರೆ ಶಂಕರಣ್ಣ, ನಾನು ಸಿಕ್ಕಾಪಟ್ಟೆ ಅದೃಷ್ಟ ಮಾಡ್ಬಿಟ್ಟಿದ್ದೀನಿ. ಹೇಳ್ ಸುಖ ಇಲ್ಲ ಬಿಡು, ನಾವು ನಿನ್ನೂ ನೋಡೋ ಅದೃಷ್ಟ ಪಡ್ಕೊಂಡಿದ್ದೀವಿ. ಯಾಕೆಂದ್ರೆ ಇಂಥದ್ ಗೊತ್ತಿಲ್ಲ ಅನ್ನಂಗಿಲ್ಲ ನಂಗೆ, ಸಿಕ್ಕಿಲ್ಲ ಅನ್ನಂಗಿಲ್ಲ. ಆಮೇಲೆ ನೋಡ್ರಿ, ರಾತ್ರಿ 11 ಗಂಟೆ ಯಾವ ಹೋಟ್ಲಿಗೆ ಹೋದ್ರು ನಾನು ಊಟಿಲ್ಲ ಅಂತ ವಾಪಸ್ ಬಂದಿಲ್ಲ. ಆಮೇಲೆ ಇಷ್ಟೊತ್ತಲ್ಲಿ ಯಾರ ಮನೆಗೆ ಹೋದ್ರು ಊಟಿಲ್ಲ, ಈಗ ಮುದೋಗ್ಬಿಡ್ತಲ್ಲ, ಇನ್ನೊಂದ್ಸರಿ ಅಕ್ಕಿ ಹಾಕ್ತೀನಿ ತಡ್ರಿ ಅನ್ನಂಗಿಲ್ಲ. ನಾನು ಹೋಗೋ ಟೈಮ್ ಕರೆಕ್ಟ್ ಆಗಿರ್ತದೆ ಅಂದ್ರೆ ನೀನು ಆ ಟೈಮ್ಗೆ ಹೋಯ್ತಾ. ಅಲ್ಲ ಅಲ್ಲ, ಅದು ನಾನು ಟೆಸ್ಟ್ ಮಾಡಿದೀನಿ, 9 ಗಂಟೆಗೆ ಹೋಗೋಣ ಒಂದು ದಿವಸ 11 ಗಂಟೆ ಹೋಗಿದ್ದೀನಿ ರಾತ್ರಿ. ಆದ್ರೂ ಐತೆ, ಇದ್ದೇ ಇರ್ತದೆ. ಅದು ನನ್ ಪಾಲಿಂದು ಬರ್ದಿಟ್ಬಿಟ್ಟ ಒಂದ್ ದೇವರು ಅಂದ್ರೆ ಸಿಕ್ಕಾಪಟ್ಟೆ ಅದೃಷ್ಟ ಅಂತಕ್ಕಂಥ. ಹಂಗೆ ಬರೀ ಅನ್ನ ಅಷ್ಟೇ ಅಲ್ಲ, ಸಿರಿಧಾನ್ಯದ ಮೇಲೆ ಒಂದು ಹೆಸರು ಬರ್ದವನೇ ದೇವರು ಅಂದ್ರೆ ಅದ್ರದೆಲ್ಲ ಟೇಸ್ಟ್ ಮಾಡಿದ್ರೆ ಅದಕ್ಕೆ. ಅಲ್ಲ ಅಲ್ಲ ನೋಡಿ, ನಿನಗೆ ಗೊತ್ತೇ ಇಲ್ಲ ಅವು, ನಾನ್ ತಿಂದಿದ್ದೀನಿ ಅಂತ ಅದ್ರ ಮತ್ತೆ ನಾವು ನಿಮ್ ಜೊತೆಲ್ಲಿ ಇದೀವಲ್ಲ, ನಾವು ಅದೃಷ್ಟವಂತ ಅಂತ. ಇದು ಒಂದು ಶಂಕರಣ, ಆಮೇಲೂ ತೋರ್ತಾರೆ ಹಿಂಗ್ ಮಾಡೋದು ಅಂತ. ಆಮೇಲೆ ಇದು ಈ ವಾಣಿಜ್ಯ ಮೇಳ ಅಂತ ಅಂತ ಅಂದ್ರೆ ಬರೀ ನನ್ಗೆ ನಿನ್ಗೆ ಇಂತರ್ಗೆ ಇಂತರ್ಗಲ್ಲ, ಮತ್ತೆ ಯಾರ್ ಬೇಕಾದ್ರೂ ಬರ್ಬೋದು, ಯಾರ್ ಬೇಕಾದ್ರೂ ಬರ್ಬೋದು. ರೈತರು ಮಾತ್ರ ಅಂತ ಅಲ್ಲ, ರೈತರು ಮಾತ್ರ ಅಲ್ಲ, ಗ್ರಾಹಕರು, ರೈತರು, ಆಮೇಲೆ ಇದ್ರ ಮಾರಾಟ ಮಾಡೋರು, ಉದ್ಯಮಿಗಳು, ಉದ್ಯಮಿಗಳು ಉತ್ಪಾದನೆ ಮಾಡೋರು ಅಷ್ಟೇ ಅಲ್ಲದೆ ವಿದೇಶದಿಂದಲೂ ಬರ್ಬೋದು ಅಲ್ಲಿಗೆ. ಸಿರಿಧಾನ್ಯ ಬರೀ ನಮ್ಗಲ್ಲ, ಅವ್ರಿಗೂ ಬೇಕು. ಇಲ್ಲಿ ಏನೇನ್ ಬೆಳೀತಾರೆ, ಎಷ್ಟು ಬೆಳೀತಾರೆ, ನಮ್ಗೆ ಏನಾರು ಕೊಡ್ತಾರ ಅಂತ ನೋಡಕ್ಕೆ ಅವರು ಬರ್ಬೋದು. ಅದನ್ನ ತೋರ್ಸಕ್ಕೆ ಇದೊಂದು ನಮ್ಗೊಂದು ವೇದಿಕೆ. ಸಿರಿಧಾನ್ಯ ಆಯ್ತಾ, ಸಾವಯವ ಉತ್ಪನ್ನಗಳು ಇಷ್ಟೆಲ್ಲ ನಾವು ಬೆಳೀತಾ ಇದೀವಿ, ನಿಮಗೆ ಬೇಕಾ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು, ಕಳ್ಸಿಕೊಡ್ತೀವಿ, ಕಳ್ಸಿಕೊಡ್ತೀವಿ ನಿಮ್ದು ಯಾವ ದೇಶಕ್ಕೆ ಬೇಕೋ ಆ ದೇಶಕ್ಕೆ ಕಳ್ಸಿಕೊಡ್ತೀವಿ. ನಾವು ಬೆಳಿತೀವಿ, ತಯಾರಿಸ್ತೀವಿ, ನಿಮಗೆ ಬೇಕಾದ್ರೆ ತಗೊಂಡೋಗಿ ಬೇಕಾದ್ರೆ ಕಳ್ಸಿಕೊಡ್ತೀವಿ ಅಂತ. ಹೌದು ಹೌದು ನೋಡು, ಆಮೇಲೆ ಈ ಸಿರಿಧಾನ್ಯ ಇಂಥವೆಲ್ಲ ಅವಲ್ಲ ಶಂಕರಣ್ಣ, ದೊಡ್ಡ ದೊಡ್ಡ ಬೆಳೆಗಾರರು ಮಾಡೋದಿಲ್ಲ, ಇದು ಸಣ್ಣ ಬೆಳೆಗಾರರ ಮಾಡೋದು. ಹೌದು ಆಯ್ತಾ, ಅವ್ರಿಗೆ ಸ್ವಲ್ಪ ಉತ್ತೇಜನ ಕೊಡಬೇಕು ಈ ಸಿರಿಧಾನ್ಯಗಳ ಬಳಕೆಯಿಂದ, ಅವ್ರಿಗೂ ಒಂದಷ್ಟು ದುಡ್ಡು ಆಗ್ಬೇಕು. ಬರೀ ಇಲ್ಲಿ ಲೋಕಲ್ ಮಾರ್ಕೆಟ್ ಅಲ್ದನೆ ಹೊರಗಡೆಗೂ ಕಳ್ಸಿದ್ರೆ, ಬೇರೆ ರಾಜ್ಯ ಬೇರೆ ದೇಶಕ್ಕೂ ಕಳ್ಸಿದ್ರೆ ನೋಡು, ಈ ಸಾವಯವ ಮತ್ತೆ ಸಿರಿಧಾನ್ಯ ಅವಲ್ಲ, ಈ ಸಾವಯವ ಬೇರೆ ಬೇರೆ ರಾಜ್ಯದಲ್ಲ ಮಾಡ್ತಾರೆ ಇಲ್ಲ ಅನ್ನಕ್ಕಲ್ಲ, ನಾವೆಲ್ಲ ಕೇಳಿದೀವಿ, ಹೋಗಿ ನೋಡ್ಕೊಂಡು ಬಂದಿದೀವಿ. ಆಯ್ತಾ, ಈ ಸಿರಿಧಾನ್ಯ ಐತಲ್ಲ ಜಾಸ್ತಿ ಬೆಳೆಯೋದ್ ನಮ್ ಕರ್ನಾಟಕದಲ್ಲೇ. ಆಮೇಲೆ ಕರ್ನಾಟಕದ ವಾತಾವರಣ ಆತರ ಐತೆ ಶಂಕರಣ್ಣ, ಅಂದ್ರೆ ಎಲ್ಲಾ ತರದ ಬೆಳೆನೂ ಬೆಳಿಬಹುದು ಅಂತ. ಏನ್ ಬೇಕಾದ್ರು ಬೆಳಿಬಹುದು, ಅಲ್ಲಿ ಕಾಶ್ಮೀರದಿಂದ ಸೇಬ್ನ ತಂದು ಬೆಳಿತಾವ್ರೆ ಅಂದ್ರೆ, ಈ ಕರ್ನಾಟಕದಲ್ಲಿರೋ ನಾವೇ ಸುಖಪುರ ಸುರಕಂತ ಬಿಡು, ಅಂದ್ರೆ ಅಂತ ವಾತಾವರಣ ಐತೆ ಅಂತ ಅಂತ ಅನ್ಕೊಂಡು ಇಲ್ಲೆಲ್ಲ ಬೆಳಿತಾವ್ರಲ್ಲ, ಇಲ್ಲಿ ಬೆಳೆಯ ಅಂತ ರೈತರಿಗೆ ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕು, ಉತ್ತೇಜನ ಮಾಡೋಣ, ಉತ್ತೇಜನ ಮಾಡಬೇಕು, ಅವ್ರಿಗೂ ನಾಲ್ಕು ಕಾಸು ಆಗ್ಬೇಕು ಅಂತ ಅನ್ಕೊಂಡು ಏನ್ ದೊಡ್ಡದಾಗಿ ಇದೊಂಥರ ಜಾತ್ರೆ ಮಾಡ್ದಂಗೆ ಮಾಡ್ತಾರೆ. ಅಂದ್ರೆ ಮುಂದಿನ ವಾರ 23ನೇ ತಾರೀಕಿಂದ 25ನೇ ತಾರೀಕವರೆಗೆ ಬೆಂಗಳೂರಲ್ಲಿ ನಡೀತೈತೆ. ನಡೀತೈತೆ ನೋಡು, ಮೊನ್ನೆ ದಿವಸ ನೀನು ನಮ್ಮ ಕೃಷಿ ಇಲಾಖೆ ಮಾಡಿದ್ರಲ್ಲಪ್ಪ ವಾಕತಾನ್ ಅಂತ ಅಂತ ಅನ್ಕೊಂಡು ಮಾಡಿದ್ರಲ್ಲ, ಅಂದ್ರೆ ಅದೇನು ಹೋಗಿದ್ರೆ ನಾನು ನೀನು ಅಲ್ಲವ, ನಾನಿಷ್ಟು ಮಾತಾಡೋದ್ರೆ ತಪ್ತಾಯಿತ್ತು. ಅಂದ್ರೆ ನಾವು ನೋಡ್ಬೋದಾಯ್ತು ತಿನ್ಬೋದಾಯ್ತು ಅಂತವ ನೀ ಹೇಳ್ತಾ ಇದೀಯ, ಅಂದ್ರೆ ನೀನು ತಿನ್ಕೊಂಡ್ಬಂದಿರೋದು ಅಲ್ಲೇ ಅಲ್ವಾ ಅಣ್ಣಯ್ಯ. ಇಲ್ಲಿ ಒಂದು ಬೇರೆ ಬೇರೆ ಕಡೆ ಹೋಗಿದ್ರೆ ನಾವೆಲ್ಲ ಜಾಗ ಗುಟ್ಟು ಬಿಟ್ಟು ಕೊಡಕ್ ಹಾಕಲ್ಲ. ಬಿಡು ನೀನು, ಈಗ ಮೊನ್ನೆ ಈಗ ಅಲ್ಲಿ ಕೃಷಿ ಇಲಾಖೆಯವ್ರು ಮಾಡಿದ್ರಲ್ಲ, ಅಲ್ಲೂ ಈ ತರದ ಪದಾರ್ಥ ಎಲ್ಲ ತಯಾರಿಸಿ ಮಾರಾಟ ಮಾಡಿದ್ರ ಹೆಂಗೆ? ಇಲ್ಲ ಇಲ್ಲ, ಅಲ್ಲಿ ವಾಕತಾನ್ ಅಂತ ಹೇಳಿದ್ನಲ್ಲ ಬರೀ ನಡೆದಾಡೋದಷ್ಟೇ. ಅಂದ್ರೆ ಜಾತಾ ಈ ತರ ಅಷ್ಟೇ ಆಯ್ತಾ. ಈ ನಾನು ಹೇಳಿದಿನ ಅವ್ರ ತಿನ್ಬೇಕು ನೋಡ್ಬೇಕು ಅಂತ ನೀನು ಬೆಂಗಳೂರು 23ಕ್ಕೆ ಈಗ ಬರೋದೇನಿಲ್ಲ, ಈಗ ಸರಿಯಾಗಿ ಕೆಲಸ ಬಿಡು ಮಾಡ್ಕೊಂಡು ಹೊಂಟು ಹೋಯ್ತಾನೆ ಇರೋದು ಅಷ್ಟೇ. ಎರಡ್ ದಿನಕ್ಕಾಗಷ್ಟು ಬಟ್ಟೆ ಗಂಟು ಕಟ್ಕೊಳ್ಳೋದು, ಹೋಗೋದು, ಉಳ್ಕೊಳ್ಳೋದು, ಬತ್ತಿರೋದು ಅಷ್ಟೇ ಅಲ್ವಾ? ಅಂತ ಏನು ಈಗೇನು ಕೆಲಸ ಗಿಲ್ಸ ಅಂತದೇನು ಜಾಸ್ತಿ ಏನಿಲ್ವಲ್ಲ, ಏನೂ ಇಲ್ಲ. ಹಂಗಾಗಿ ಆರಾಮಾಗಿ ಹೋಗ್ಬೋದು. ಏನ್ ಹೆಚ್ಚು ಅಂತಂದ್ರೆ ಮೊನ್ನೆ ಹೆಂಗಸರಿಗೆ ಹೇಳಿದ್ರೆ ಒಂದಿಷ್ಟು ಹಾಲ್ಗಿಲ್ ಹಿಂಡ್ಕೊಂಡು ಡೈರಿ ಪಡೆಗೆ ಹಾಕತಾರೆ, ಅದ್ರದ್ದೇನು ಸಮಸ್ಯೆ ಹಾಕಲ್ಲ. ಈಗ ಹಂಗಾರೆ ಹಂಗೆ ಮಾಡೋದಂತೆ ಅಣ್ಣಯ್ಯ, ಮೂರ್ ದಿವಸ ಅಲ್ಲೇ ಅಂತೀಯ ಅಂದ್ರೆ ಈ ಕೆಲಸ ಎಲ್ಲ ಮುಗಿತಲ್ಲ ಅಣ್ಣಯ್ಯ, ಹಸಿ ಅದೇ ಚೇಂಜ್ ಇರ್ಲಿ ಚೇಂಜ್ ಇರ್ಲಿ ಅಂತ. ಸಿರಿದಾನೆ ರುಚಿ ಸವಿಬೇಕು. ಹೌದು ಹತ್ತದಲ್ಲಿ ಯಾವ ಹಬ್ಬಗಳಿಲ್ವಲ್ಲ, ಅಲ್ಲಿ ಒಂದು ಮೂರು ದಿವಸ ಹಬ್ಬ ಮಾಡ್ಬೋದು. ಅಲ್ಲಿ ಈಗ ಅದು ಒಂಥರ ಸಾವಯವ ಹಬ್ಬ ಮತ್ತೆ ಸಿರಿದಾನದ ಹಬ್ಬ ಇದ್ದಂಗೆ, ಅದು ಜಾತ್ರೆ ಜಾತ್ರೆ ಅಣ್ಣ ಹೇಳಿದ್ನಲ್ಲ, ಅವ್ರಿವರೆಲ್ಲ ಬರ್ತಾರೆ ಅಂತವ, ಎಲ್ಲರೂ ನೋಡ್ದಂಗಾಯ್ತದೆ, ಪರಿಚಯ ಮಾಡ್ಕೊಂಡಂಗಾಯ್ತದೆ. ಆಮೇಲೆ ಯಾವ್ಯಾವ ಬೆಳೆನಲ್ಲಿ ಏನೆಲ್ಲ ಪೋಷಕಾಂಶ ಇರ್ತದೆ ಅಂತ ತಿಳ್ಕೊಳ್ಳಬಹುದು, ಏನೆಲ್ಲ ಪದಾರ್ಥ ತಯಾರಿಸ್ತಾರೆ ಅಂತ ತಿಳ್ಕೊಂಡು ರುಚಿನೂ ಮಾಡ್ಬೋದಲ್ಲ ಅಂತ ನಂದೆ. ಅಣ್ಣಯ್ಯ ನಾನೊಂದ್ಸಲ ನವಣೆನಲ್ಲಿ ಪಡ್ಡು ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಸಿರಿದಾನಿದ್ದೆ ನವಣೆ ಪಡ್ಡು ತುಂಬಾ ಚೆನ್ನಾಗಿ ಬಂದಿತ್ತು. ಬರುತ್ತೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ಆ ಜಾತ್ರೆ ಅಂದಾಗ ನೆನಪಾಯ್ತು ಶಂಕರಣ್ಣ ನನಗೆ, ನೋಡು ಈ ಪೇಟೆಗಳಲ್ಲೆಲ್ಲ ಎಷ್ಟು ಕಷ್ಟಪಡ್ತಾರೆ ಅಂತ ಆದ್ರೆ, ಒಂದ್ ನಾಲ್ಕು ಜನ ಸೇರಿಸ್ಬೇಕು ಅಂತ ಅಂದ್ರೆ ಮಾಡಬಾರ ಸರ್ಕಸ್ ಎಲ್ಲ ಮಾಡ್ತಾರೆ, ಪೇಪರ್ ಅಲ್ಲಿ ಹಾಕಿಸ್ತಾರೆ, ರೇಡಿಯೋದಲ್ಲಿ ಹೇಳಿಸ್ತಾರೆ, ಟಿವಿಯಲ್ಲಿ ಹೇಳಿಸ್ತಾರೆ, ಬೋರ್ಡ್ ಗೀರ್ಡ್ ಎಲ್ಲ ಬರ್ದಿರ್ತಾರೆ, ಅಷ್ಟೆಲ್ಲ ಹಾಕಿದ್ರು ಅವ್ರೆಷ್ಟು ನಿರೀಕ್ಷೆ ಇಟ್ಕೊಂಡಿರ್ತಾರೋ ಅಷ್ಟೇ. ನೂರ್ ಜನ ಅಂತ ಅಂದ್ರೆ 20 ಜನ ಬಂದಿರ್ತಾರೆ, 200 ಜನ ಅಂತ ಅಂದ್ರೆ 25 ಜನ ಬಂದಿರ್ತಾರೆ, ಈ ತರದ ಪರಿಸ್ಥಿತಿ. ಆದ್ರೆ ನೋಡು ಈಗ ಈಗ ನೋಡು ಸಂಕ್ರಾಂತಿ ಕಳೆದ್ಮೇಲೆ ಹೆಂಗೆ ಅಂತ ಅಂತಂದ್ರೆ, ಸುಮಾರು ಜಾತ್ರೆ ಎಲ್ಲ ಶುರು ಆಯ್ತವೆ. ನಾಯಕತಿಟ್ಟು ತಿಪ್ಪೇಸ್ವಾಮಿ ಜಾತ್ರೆ ಶುರು ಆಗುತ್ತೆ, ಇಲ್ಲ ಬೇಲೂರಲ್ಲಿ ಚನ್ನಕೇಶ್ವರ ಉತ್ಸವ ಆಗುತ್ತೆ, ಇನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸುಮಾರು ಸಣ್ಣ ಪುಟ್ಟವು ದೊಡ್ಡವು ಎಲ್ಲವೂ ಜಾತ್ರೆ. ಅಲ್ಲಿ ನೋಡು ಯಾರೋ ಟಾಮ್ ಟಾಮ್ ಮಾಡ್ಸಕ್ಕಲ್ಲ, ಯಾವ ಪೇಪರ್ಲ್ಲೂ ಹಾಕ್ಸಕ್ಕಲ್ಲ, ಯಾವ ಟಿವಿಲೂ ಬರಕ್ಕಲ್ಲ, ಯಾವ ಬೋರ್ಡ್ನು ಬರ್ಸಕ್ಕಲ್ಲ, ಏನ್ ಜನ ಸೇರ್ತಾರೆ ಅಂತೀಯ ಶಂಕರಣ್ಣ? ಅಂದ್ರೆ ಅದೊಂದು ಸಂದರ್ಭ, ಯಾಕೆಂತಂದ್ರೆ ಅದು ಮೊದ್ಲಿಂದ ಜಪ್ತಿ ಇರ್ತದೆ, ಮುಂದಿನ ವರ್ಷ ಈ ದಿನಕ್ಕೆ ಈ ತಿಂಗಳಾಗೆ ಇಂತ ಕಡೆ ಜಾತ್ರೆ ನಡೀತದೆ ಅಂತ ಗೊತ್ತಿರ್ತದಲ್ಲ. ಆಮೇಲೆ ಈ ನೆಪ್ತಲ್ಲಾದ್ರು ನೆಂಟ್ರೆಷ್ಟು ಮನೆಗೆ ಹೋಗ್ಬೋದು, ಬಂಧು ಬಳಗದವರ ಮಾತಾಡಿಸಬಹುದು, ಹಳೆ ಸ್ನೇಹಿತರುಗಳು ಅವರಿವ್ರು ಸಿಗ್ತಾರೆ, ನೋಡ್ಬೋದು, ಮಾತಾಡಬಹುದು. ಜೊತೆಗೆ ಇತ್ತೀಚೆಗೆ ಬೆಳವಣಿಗೆ ಆಗಿತ್ತು ಅದ್ರ ಬಗ್ಗೆ ಎಲ್ಲ ತಿಳ್ಕೊಬಹುದು ಅಂತವ. ನೀನ್ ಹೇಳ್ದಂಗೆ ಒಳ್ಳೆ ಜಾತ್ರೆ ಅಂದ್ರೆ ಜನ ಸೇರ್ತಾರೆ. ಜೊತೆಗೆ ಈಗ ನೋಡು ನೀನ್ ಹೇಳ್ದಂಗೆ ಜಾತ್ರೆ ಅಂದಾಗ ಹೊಸಿ ಜಪ್ತಿ ಆಯ್ತು, ಇತ್ತೀಚೆಗೆ ಹೊಸಿ ಈ ದನಗಳ ಜಾತ್ರೆ ಎಲ್ಲ ಹೊಸಿ ಕಡಿಮೆ ಆಗ್ಬಿಟ್ಟಿದ್ದು. ಅದಕ್ಕೆ ಉತ್ತೇಜನ ಕೊಡಕ್ಕೆ ಅಂತ ಹೇಳಿ ಇತ್ತೀಚೆಗೆ ಅಲ್ಲಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಾರದ ಮಟ್ಟಿಗೋ ಅಥವಾ ಒಂದು 15 ದಿನ ಮಟ್ಟಿಗೋ ಜಾನುವಾರುಗಳದ್ದು ಜಾತ್ರೆ ಮಾಡಿ ಅವ್ರಿಗೆ ಏನು ಜಾನುವಾರುಗಳನ್ನ ದನಗಳು ಸಾಕಿರ್ತಾರಲ್ಲ, ಆ ಎತ್ತು ಪತ್ತು ಎಲ್ಲ ಹೊಡ್ಕೊಬತ್ತಾರಲ್ಲ, ಅವ್ರಿಗೋಸಿ ಪ್ರೋತ್ಸಾಹ ಮಾಡಕ್ಕೆ ಅಂತ ಹೇಳಿ ಚೆನ್ನಾಗಿ ಯಾರು ಸಾಕಿರ್ತಾರೆ ಅವ್ರಿಗೆ ಬಹುಮಾನ ಕೊಟ್ಟು ಅವ್ರನ್ನ ಪ್ರೋತ್ಸಾಹ ಮಾಡೋದು. ಆಮೇಲೆ ಇದೇ ಟೈಮ್ನಾಗೆ ನಮ್ಮ ಈ ಪಶುಪಾಲನಾ ಇಲಾಖೆಯವರು ಈ ನಮ್ಮ ದನ ಡಾಕ್ಟರ್ ಇರ್ತಾರಲ್ಲ ಅವರೆಲ್ಲ ಬಂದು ಯಾವ ತರ ಎಚ್ಚರಿಕೆಯಿಂದ ನಾವು ಸಾಕ್ಬೇಕು, ಬರೀ ದನಕರುಗಳಲ್ಲ ಬೇರೆ ಬೇರೆ ಪ್ರಾಣಿನೂ ಸಾಕಿ ಆ ಸಾಕೋದಕ್ಕೆ ಇಲಾಖೆಯಿಂದ ಏನೆಲ್ಲ ಸಹಾಯಧನ ಇರ್ತದೆ, ಮತ್ತೆ ರೋಗ ರುಜಿನ ಬಂದಾಗ ಅದನ್ನೆಲ್ಲ ಯಾವ ತರ ಹೋಗ್ಲಾಡಿಸ್ಬೇಕು, ಅದಕ್ಕೆ ಯಾವ ತರ ಮುಂಜಾಗ್ರತೆ ತಗಬೇಕು, ಮತ್ತೆ ಔಷಧಿ ಪೌಷ್ಧಿ ಎಲ್ಲ ಯಾವ ತರ ಕೊಡಬೇಕು, ಲಸಿಕೆ ಎಲ್ಲ ಯಾವ ತರ ಹಾಕ್ಸ್ಬೇಕು ಅನ್ನೋದ್ರ ಬಗ್ಗೆ ವಿಚಾರಗಳ ತಿಳಿಸೋದ್ರಿಂದ ಇತ್ತೀಚೆಗೆ ಸ್ವಲ್ಪ ಹೊಸಿ ಅದ್ರಿಂದ ಅವೇರ್ನೆಸ್ ಅವೇರ್ನೆಸ್ ಅಂತಾರಲ್ಲ ಅಣ್ಣ ಅಂತದೃಷ್ಟಿ ಮಾಡಕ್ಕೆ ಹೊಸಿ ಇಲಾಖೆಯವರು ಕ್ರಮ ಕೈಗೊಂಡು ಮಾಡ್ತಾವ್ರೆ. ಅದೇ ನೋಡು ಸುಮಾರು ದಿನ ಆಯ್ತು ನೀನು ಸಿಕ್ಕಿ, ಇವಳು ಸಿಗದೇ ಇಲ್ಲ ಬಿಡು, ಇವಳು ಬರೀ ಪ್ಯಾಟೆ ಪ್ಯಾಟೆ ಅಂತ ತಿರುತ್ತಿರ್ತಾಳೆ. ಹಾಸನದಾಗೆ ದನಗಳದು ಜಾತ್ರೆ ಮಾಡಿದ್ರಂತೆ, ಆ ಡಿಸೆಂಬರ್ ತಿಂಗಳಾಗೆ ಮಾಡಿದ್ರಂತೆ. ನಾನು ಒಂದಿನ ಹೋಗಿದೆ ಅಣ್ಣ, ನೀನ್ ಹೇಳ್ದಂಗೆ ಹೊಸಿ ಸಂಖ್ಯೆ ಕಡಿಮೆ ಇತ್ತು, ಆದ್ರೂ ಈ ಸಲ ಹೊಸಿ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಟ್ಟಿದ್ರು. ಯಾಕಂದ್ರೆ ಬಿಸಿಲು ಹೊಸಿ ಹೆಚ್ಚಿತ್ತು, ಮತ್ತೆ ಹಿಮನು ಬೀಳ್ತದಲ್ಲ, ಒಂದು ಎರಡೆರಡು ಮೂರ್ ಮೂರು ಜೋಡಿ ದನಕ್ಕೆ ಒಂದೊಂದು ಶಾಮಿಯಾನ ಹೊಡಿಸಿ ನೆಳ್ಳು ಪಳ್ಳು ಬರಂಗೆಲ್ಲ ಮಾಡ್ಕೊಂಡು, ಮತ್ತೆ ಇವರು ಮೇವೆಲ್ಲ ತಗೊಂಡೋಗಿರೋರು ಹುಲ್ಲು ಪಲ್ಲು ಎಲ್ಲವ ಆದವರು ಹಸಿ ಹುಲ್ಲು ಪಲ್ಲು ಎಲ್ಲ ತಗೊಂಡು ಅದೇ ಹಸಿ ನೀರು ಪರ ಎಲ್ಲ ಇಟ್ಕೊಂಡು ಅವಕ್ಕೆಲ್ಲ ವ್ಯವಸ್ಥೆ ಮಾಡಕ್ಕೆ ಹಸಿ ಅನುಕೂಲ ಮಾಡ್ಕೊಟ್ಟಿದ್ರು. ನೋಡು ನಾನು ಅದೇ ಹೇಳ್ತಾ ಇರೋ ಶಂಕರಣ್ಣ, ಅರ್ಥ ಆಗದೆ ಇರೋದು ಇದೆಯ ನೋಡು. ಮೊದಲು ಯಾವ ಶಾಮಿಯಾನ ಇರಲಿಲ್ಲ ಎಂತದ್ದು ಇರಲಿಲ್ಲ, ಆಯ್ತು ಎಷ್ಟು ಜನ ಸೇರ್ತದಪ್ಪ, ಸಾವಿರಾರು ಎತ್ತು ಸಾವಿರಾರು ದನ. ಈಗ ಶಾಮಿಯಾನ ಹೊಡಿಸಿದ್ರು ಹಿಂಗಾದ್ರೂ ಬರ್ಲಿ ಅದೇ ವ್ಯವಸ್ಥೆ ಮಾಡ್ತಾ ಇರ್ತೀನಿ. ಈಗ ನೋಡು ನಮ್ಮ ಈ ಗ್ರಾಮೀಣ ಪರಂಪರೆಯಲ್ಲಿ ಸೊಗಡಿನಲ್ಲಿ ಅದರಲ್ಲೂ ಕೂಡ ಜನಪದೀಯ ಸಂಸ್ಕೃತಿ ಅಂತ ಅಂತ ಅಂತಾರಲ್ಲ, ಅದಕ್ಕೆ ಶಕ್ತಿ ಯಾವ್ದಕ್ಕೂ ಇಲ್ಲ. ಈಗ ಸರ್ಕಾರದವ್ರಿಗೆ ಜನ ಸೇರಿಸಬೇಕು ಅಂತ ಅಂದ್ರೆ ಬಸ್ ಮಾಡ್ಕೊಡ್ಬೇಕು, ದುಡ್ಡು ಕೊಡಬೇಕು, ಊಟದ ವ್ಯವಸ್ಥೆ ಮಾಡ್ಬೇಕು, ಇವೆಲ್ಲನೂ ಮಾಡ್ಬೇಕು. ಆಯ್ತಾ, ಈಗ ಬೇಲೂರಲ್ಲಿ ಚನ್ನಕೇಶವನ ಜಾತ್ರೆಗೆ ಯಾರಪ್ಪ ನಮಗೆ ಬಸ್ ಬಿಡ್ತಾರೆ? ಅಕ್ಕಂಡ್ ನಾವು ಬಸ್ ಅಲ್ಲಿ ಹೋಗ್ತೀವಿ. ಆಯ್ತಾ, ಅಲ್ಲಿ ಯಾರು ನಮ್ಗೆ ರೆಡಿ ಮಾಡಿಕ್ತಾರೆ? ನಾವೇ ಹೋಗಿ ಮಾಡ್ಕೊಳ್ಳೋದು ಇಲ್ಲ ಅಂತಾರೆ. ಇಲ್ಲಿ ಸೇರಿದಲ್ಲಿ ತಿಳ್ಕೊಂಡ್ಬರೋದು ಎಷ್ಟು ಖುಷಿಯಾಗಿ ಹೋಯ್ತೀವಿ, ಎಷ್ಟು ಜನ ಸೇರ್ತಾರೆ ಶಂಕರ. ಅದು ಒಂಥರ ಅದಕ್ಕಿರ ಶಕ್ತಿ ಇದಕ್ಕಿಲ್ವಲ್ಲ ಅಂತ ಹೇಳ್ಬಿಟ್ಟು ಅದೇ ಆಲೋಚನೆ ಮಾಡ್ತಿದ್ದೆ. ಆಮೇಲೆ ಏನು ಅಂತ ಅಂದ್ರೆ, ಇಂಥ ಜಾತ್ರೆ ಆಗ್ಬೋದು, ಸಂತೆ ಆಗ್ಬೋದು, ಇಂಥವೆಲ್ಲನು ನಮ್ ರೈತರು ಸ್ವಲ್ಪ ಅದ ಎನ್ಕ್ಯಾಶ್ ಮಾಡ್ಕೋಬೇಕು ಏನೋ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡು. ಈಗಂತೂ ಸರ್ಕಾರದವರು ಯಾವ್ದೇ ಅದು ಜನಪದದ್ದಾಗ್ಲಿ ಮತ್ತೊಂದಾಗ್ಲಿ ವ್ಯವಸ್ಥೆ ಅಂತೂ ಮಾಡೇ ಮಾಡ್ತಾರೆ, ಸಣ್ಣ ಪುಟ್ಟ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ನಮ್ಮ ಏನು ಉತ್ಪನ್ನಗಳು ಇರ್ತಾವ, ಸಿರಿಧಾನ್ಯ ಆಗ್ಬೋದು, ನಿನ್ ಬೆಳೆ ಅಂತ ಬೇರೆ ಪದಾರ್ಥ ಆಗ್ಬೋದು, ಅವನ್ನ ಒಂಥರ ಪ್ರದರ್ಶನ ಮಾಡೋದು, ಮಾರಾಟ ಮಾಡೋದು, ಇಂಥವ್ ಮಾಡ್ಕೊಂಡ್ರೆ ಸ್ವಲ್ಪ ಅನುಕೂಲ ಅಂತ ಹೇಳಿ. ಜೊತೆಗೆ ಇನ್ನೊಂದು ಈ ಕರಕುಶಲ ಕೆಲಸಗಳು ಮಾಡೋದಿರ್ತದ, ಈ ಕೆತ್ತೆ ಪತ್ತೆ ಮಾಡಂತದ್ದು, ಕೊಬ್ಬರಿನಲ್ಲಿ ಅದ್ರ ಮೇಲ್ಗಡೆ ಸಿಪ್ಪೆ ತೆಗೆದೇನೋ ಮಾಡಂತದ್ದು, ಈ ಬಿದಿರಿಂದ ವಸ್ತುವನ್ನ ತಗೊಂಡ್ಬಿಟ್ಟು ಬಿದಿರಿನ ಮಾಡಂತದ್ದು. ಇನ್ನು ನಮ್ಮ ಈ ಮಲ್ನಾಡ್ ಸೈಡ್ ಅಲ್ಲಿ ಆ ಕಾಫಿ ಬಡ್ಡೆ ಇರ್ತದಲ್ಲ, ಆ ಕಾಫಿ ಬಡ್ಡೆಲ್ಲಿ ಅದೇನೋ ಡಿಸೈನ್ ಡಿಸೈನ್ ಎಲ್ಲ ಮಾಡ್ತಾರಲ್ಲ, ಅಂತೂ ಎಲ್ಲವ ಬರೀ ಎಲ್ಲೋ ಒಂದ್ ಕಡೆ ಎರಡ್ ಕಡೆ ಇಡೋದ್ರ ಬದಲು ನೀನ್ ಹೇಳ್ದಂಗೆ ಇಂಥದೇನೋ ಜಾತ್ರೆ ನಡೀಬೇಕಾದ್ರೆ, ಇಂಥ ಸುಗ್ಗಿ ಅವು ಇವು ನಡೀಬೇಕಾದ್ರೆ ಅಂತ ಜಾಗದಲ್ಲಿ ಪ್ರದರ್ಶನ ಮಾಡ್ದಂಗೂ ಆಯ್ತದೆ, ವ್ಯಾಪಾರ ಮಾಡ್ದಂಗೂ ಆಯ್ತದೆ. ಆಮೇಲೆ ಈಗ ಹಿಂದಿನ ಕಾಲದಲ್ಲಿ ಏನೆಲ್ಲ ಮಾಡ್ತಾ ಇದ್ರು ಅವೆಲ್ಲ ಮರ್ತು ಹೋಗಿರ್ತದೆ. ನಾನು ಹೊಸಿ ಆಗ ಕೇಳ್ತಾ ಇರ್ತೀನಿ, ಅದೇನೋ ಮರೆತು ಹೋಗಿರೋ ಖಾದ್ಯಗಳು, ಮರೆತು ಹೋಗಿರೋ ಖಾದ್ಯಗಳು ಅಂತೆಲ್ಲ ಬರ್ತಿರ್ತದೆ. ಅಲ್ಲ ಅದು ಇಲ್ಲೂ ಮಾಡ್ತಾರೆ. ಹೌದಾ? ಹೇಳಿದ್ನಲ್ಲ ನಾನು 23-25 ಸಾವಯವ ಮತ್ತೆ ಸಿರಿಧಾನ್ಯ ವಾಣಿಜ್ಯ ಮೇಳ ಇಲ್ಲೂ ಅದೈತೆ. ಹೌದಾ? ಮರ್ತೋಗಿರೋ ಅಂತ ಖಾದ್ಯಗಳು, ಈಗ ಮರ್ತೋಗಿರೋ ಅಂತ ಖಾದ್ಯಗಳು ಅಂತ ಅಂದ್ರೆ ಶಂಕರಣ್ಣ, ಅವಕ್ಕೆ ಅದ್ರದೇ ಆದ ವಿಶಿಷ್ಟತೆ ಇತ್ತು. ಕೆಲವೊಂದು ಖಾದ್ಯಗಳು ಹೆಂಗೆ ಅಂತ ಅಂತ ಅಂದ್ರೆ, ನಾನು ಎಷ್ಟಿಂದ್ರು ಗ್ಯಾಸ್ಟಿಕ್ ಆಯ್ತಿರ್ಲಿಲ್ಲ. ಕೆಲವೊಂದು ಮರ್ತೋದಂತ ಖಾದ್ಯಗಳು ಅವ್ ತಿನ್ನೋದ್ರ ಮೂಲಕ ಅದರಲ್ಲೇ ಒಂದು ಔಷಧಿ ಕೆಲವರಿಗೆ ಆರೋಗ್ಯ ಸುಧಾರಿಸ್ತಾ ಇತ್ತು. ಆಯ್ತಾ, ಅಂತವಕ್ಕೆ ನೋಡು ನಮ್ಮ ಕೃಷಿ ಇಲಾಖೆಯವರು ಭಾರಿ ಒತ್ತು ಕೊಟ್ಟವ್ರೆ. ಇಲ್ಲಿ ನಮ್ಮ ಇದ್ರಲ್ಲೂ ಮಾಡಿದ್ರಲ್ಲಪ್ಪ, ಹಾಸನದಲ್ಲಿ ಹೋಗಿದ್ವಲ್ಲ ನಾವು. ಅದೇ ಅದಕ್ಕೆ ಹೇಳಿತ್ತಮ್ಮ ಆಗಯ್ಯ, ನೀನು ಅದು ಜಾತ ಅನ್ಬಿಟ್ಟಲ್ಲ, ನಾನು ಆವಾಗ ಹೋಗಿದ್ದಲ್ಲ ಅಲ್ಲಿ ನೀ ತಿಂದಿದ್ ನೆನಪಲ್ಲಿ ಅಂತ ಹೇಳಿ. ಬೆಳಗ್ಗೆ ಆಗಿದ್ದು ಜಾತ ಇವತ್ತು, ಈಗ ಎರಡು ತಿಂಗಳು ಮುಂಚಾಗೆ ಮಾಡಿದ್ರು ಅವರು, ಎರಡು ತಿಂಗಳು ಮುಂಚಾಗೆ ಮಾಡಿ ಅಲ್ಲಿಗೆ ಕಳ್ಸಿಕೊಡ್ಬೇಕು ಅಂತ ಅಂತ ಅನ್ಕೊಂಡು ಬೆಂಗಳೂರಿಗೆ ರಾಜ್ಯ ಮಟ್ಟಕ್ಕೆ ಕಳ್ಸಿಕೊಡ್ಬೇಕು ಅಂತ ಜಿಲ್ಲಾ ಮಟ್ಟದಲ್ಲಿ ಇಲ್ಲಿ ಮಾಡಿದ್ರು. ಈಗ ಅಲ್ಲಿ ಯಾರ್ಯಾರು ಪ್ರೈಸ್ ತಗೊಂಡವ್ರು ಅವ್ರಿಗೆಲ್ಲ ಪ್ರೈಸ್ ಕೊಡ್ತಾರ ಅಲ್ಲಿ. ಆಮೇಲೆ ಅಲ್ಲಿ ಅವ್ರು ಏನೇನ್ ಮಾಡಿದ್ರು ಅದ್ ಮತ್ತಲ್ಲಿ ತೋರಿಸ್ತಾರೆ, ಮಾಡಿದ್ವಿ ಇಂತ ವಿಶೇಷ ಇದ್ರದ್ದು ಹಿಂಗೆ ಅಂತ ಹೇಳ್ಬಿಟ್ಟು ನೀನ್ ಬೇಕಾದ್ರೆ ಟೇಸ್ಟ್ ಮಾಡ್ಕೊಂಡು ಅವ್ರು ನೋಡ್ಕೊಂಡು ಬೇಕಾದ್ರೆ ಹೆಂಗ ಮಾಡೋದು ಅಂತ ಕೇಳಿಸ್ಕೊಂಡು ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಮಾಡಿಸ್ಕೊಂಡು ತಿನ್ಬೋದು. ನೀನು ಇಲ್ಲಿ ಮಾಡ್ಕೊಂಡು ತಿನ್ನೋದಲ್ಲ ಅಷ್ಟೇ ಅಲ್ಲ, ನಮಗೂ ಮಾಡಿಸ್ಕೊಡ್ಬೋದು ಬೇಕಾರೆ. ಇಲ್ಲ ಅದು ಏನ್ ಗೊತ್ತಾಣ್ಯಾಕರಣ, ನೀನು ಅಲ್ಲ ಅದನ್ನು ಹೇಳಕ್ ಗೊತ್ತಾಯ್ತು ಕೇಳಿ. ಇಲ್ಲ ಅತ್ತಿಯ ಇಲ್ಲ ಅಂದ್ರೆ ಅಲ್ಲ ಅತ್ತಿಯ ಅಲ್ಲ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಯಾಕೆ ನಾವು ಇರ್ಮಿನಕ ನಾನು ಮೂರ್ ದಿನ ಬೆಂಗಳೂರಿನಾಗ ಉಳ್ಕೊಳ್ಳೋಣ ಅಂತ ಹೇಳಿದೆ ಅಂತಂದಣ್ಣಯ್ಯ. ಯಾಕೆಂತಂದ್ರೆ ಮೀನಕ್ಕ ಜೊತೆಗೆ ಬಂತು ಅಂತಂದ್ರೆ ಅವಳು ಬಹಳ ಪೇನ್ ಆಗಿ ಸೂಪರ್ ಆಗಿ ಮಾಡ್ತಾಳೆ ಅಡಿಗೆ ಪಡಗೆಯ, ಅವಳಿಗೆ ಹೇಳ್ಕೊಡ್ಬೇಕು. ಅದಕ್ಕೆ ಈ ತರದ ಪದಾರ್ಥಗಳನ್ನೆಲ್ಲ ತೋರಿಸಿದ್ರೆ ಅವಳಿಗೆ ನಾವು ಜೊತೆಲ್ಲಿ ಅವಳಿಗೊಂಥರ ಸೆಕ್ಯೂರಿಟಿ ತರ ಇದ್ಬಿಟ್ರೆ ನಾವು ಮನೆಗೆ ಬಂದಾಗ ಸೂಪರ್ ಆಗಿ ಮಾಡ್ಕೊಟ್ಬಿಡ್ತಾಳಲ್ಲ. ಹಂಗಾಗಿ ಅವಳನ್ನ ಮೂರ್ ದಿನ ಉಳಿಸ್ಕೊಂಡು ನಾವು ನೋಡ್ಕೊಂಡು ನೀನೆಲ್ಲಿಗೆ ರುಚಿಯ ಮಾಡಿದ್ರೆ ಅದ ಮಾಡೋದು ಹೆಂಗೆ ಅಂತ ಇವಳು ಮಾಡ್ತಾಳಲ್ಲ, ಸಾಧ್ಯವಾದ ಅಲ್ಲಿಂದಾನೆ ಒಂದಷ್ಟು ತಗೋಬರೋಣ. ಆಮೇಲೆ ಅದೇನೋ ತಾಲೂಕು ಮಟ್ಟದಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಕೆಲವೊಂದು ಅಂಗಡಿಗಳಲ್ಲಿ ಬಾಬುನ ಮಾರಾಟ ಮಾಡ್ತಾರಂತಲ್ಲ, ಅದನ್ನೂ ತಿಳ್ಕೊಂಡು ಅಡ್ರೆಸ್ ಪಟ್ರೆಸ್ ತಗೊಬಂದ್ರೆ ನೀನ್ ಆಗಾಗ ಪೇಟೆ ಹೋಯ್ತಿರ್ತೀಯ. ಇಲ್ಲ ಬಿಡು, ನಮಗೆ ತಂದ್ಕೊಡಕ್ಕೆ ಏನ್ ತೊಂದ್ರೆ ಇಲ್ಲ, ನೀನು ಗಂಟಿಡಕ್ ನೀನ್ ಹೋಯ್ತಿರ್ತಿಲ್ಲ ಪೇಟೆಗೆ, ನೀನು ಬೇಕಾದ್ರೆ ಇಟ್ಕೊಬರುವಂತೆ ಸಮಸ್ಯೆ ಹಾಕಲ್ಲ. ಹಂಗಾಗಿ ಅದನ್ನ ಹೇಳಕ್ಕೋಸ್ಕರ ಹಂಗಂದೆ, ಇಲ್ಲನು ಇಲ್ಲ ಪಲ್ಲನು ಇಲ್ಲ, ನಮ್ ಜೊತೆಗೆ ಮೀನಕ್ಕ ಇದ್ಬಿಟ್ರೆ ಎಲ್ಲಾ ಕೆಲಸ ಆದಂಗೆಯ. ಈಗ ಹಂಗಾರೆ ಹಂಗೆ ಮಾಡೋಣಯ್ಯ, ಹಂಗ್ ಮಾಡೋಣ ಶಂಕರಣ್ಣ. ಒಂದು ಆಮೇಲೆ ಇನ್ನೊಂದ್ ಬಾರಿ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಯ್ತು ನಾನು ನಿಮಗೆ. ನೆಟ್ ಕದಕಂತ ಹೇಳು, ಇದು ಸ್ವಲ್ಪ ದುಡ್ಡು ಕಾಸಿಂದು, ಸುಮ್ಸುಮ್ ಹೇಳಕ್ಕಲ್ಲ ನಾನು. ಹಂಗಂತೀಯೋಸ್ಕರ ನಿನ್ ಕಿವಿ ಇನ್ನೂ ನೆಟ್ಟಾಗ ಮಾಡ್ಕೋಬೇಕು. ಅಲ್ಲ ದುಡ್ಡು ಅಂತಂದಾಗ ಯಾಕೋ ಮೀನಕ್ಕೆ ಹಿಂದಕ್ಕೆ ಹೋಯ್ತಾವಳಲ್ಲ, ಅವಳು ತೈತಲ್ ದುಡ್ಡು, ಅದಕ್ಕೆ ಅವಳಿಗೆ ಬೇಕಾಗಿಲ್ಲ, ಬೇಕಾಗಿರೋದು ಆಯ್ತಾ. ನೋಡು ಈ ಪಿ ಎಂ ಕಿಸಾನ್ ದುಡ್ಡು ಬರ್ತದಲ್ಲ 2000 ಬರ್ತದಲ್ಲ, ಅದು ಸರಿಯಾಗಿ ಬರ್ತೈತಿಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬಿಡು ನೀನು, ಅಕೌಂಟ್ ಬರ್ತದಲ್ಲ ಚೆಕ್ ಮಾಡ್ಕ. ಈಗ ಬೇರೆ ಬೇರೆ ಬೇರೆ ಬೇರೆ ಕಾರಣಕ್ಕೆ ಬರ್ತಾಯಿಲ್ಲ, ಅದು ಬೇರೆ ಬೇರೆ ಕಾರಣ ಅಂದ್ರೆ ಈ KYC ಮಾಡಿಸಿಲ್ಲ ಅಂತ ಅಂತ. ಅಂದ್ರೆ ಈಗ ನಾನು ನನ್ನ ಬ್ಯಾಂಕ್ ಅಲ್ಲಿ ನಂದು ಏನು ಅಕೌಂಟ್ ಐತೆ, ಅಕೌಂಟ್ ಗೆ ನಂದು ಆಧಾರ್ ಕಾರ್ಡ್ ಮತ್ತೆ ಕೊಡ್ಬೇಕಾಯ್ತದೆ ಅಂತ ನಂದು ಅಲ್ಲಿ ತಿಳಿದೋರು ಹೇಳ್ತಾ ಇದ್ರ. ನಿನ್ ಪಾಸ್ಬುಕ್ ತಗ ಮತ್ತೆ ಕೊಡ್ಬೇಕಾಯ್ತದೆ ಅಂತ ಅಲ್ಲ, ಕೊಟ್ಟಿಲ್ಲ ಅಂದ್ರೆ ಇನ್ನೊಂದ್ಸರಿ ಕೊಡ್ಬೇಕಷ್ಟೇ. ಕೊಟ್ಟಿಲ್ಲ ಅಂತ ಅಂದ್ರೆ ನೀನೇ ಜಮೀನು ಮಾಲೀಕ, ನಿನ್ ಕರೆಕ್ಟ್ ಆಗಿ ಹೋಯ್ತದೆ ದುಡ್ಡು ಅಂತ ಅನ್ಕೊಂಡು ಸರ್ಕಾರಕ್ಕೆ ಗೊತ್ತಾಗ್ಬೇಕು. ಗೊತ್ತಾದ್ರೆ ಮಾತ್ರ ಕೊಡೋದವ್ರು, ಇಲ್ಲ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಅವ ತಡೆ ಹಿಡಿದಿರ್ತಾರೆ. ಅಂದ್ರೆ ಅದು ಒಂದೆರಡು ಮೂರು ಸಲ ಬಂದ್ಬಿಟ್ಟು ನಿಂತೋಗೈತಲ್ಲ, ನಾನು ಪುಟ್ಟಿಗೆ ನಿಲ್ಸ್ಬಿಟ್ಟೇನೋ ಅಂತ ಅನ್ಕೊಂಡಿದ್ದೆ. ಇಲ್ಲ ಇಲ್ಲ ಇಲ್ಲ ಗೊತ್ತಾಯ್ತದ, ಅದೇ ಯಾರು ಈ KYC ಮಾಡ್ಸ್ಕೊಂಡಿಲ್ವೋ ಅಂತರ್ಗೆ ನಿಂತೋಗಿರ ಅಂತ ಚಾನ್ಸಸ್ ಇರ್ತದೆ. ಆಯ್ತಾ, ನಿನ್ ನಾನು ಮಾಡಿಸಿದ್ದೆ ಆಯ್ತಾ, ಮೀನಕ್ಕೊಂದು ಗೊತ್ತಿಲ್ಲ ನನ್ಗೆ, ಯಾಕೆ ಅಂತ ಬ್ಯಾಂಕ್ ನನ್ ಕರ್ಕಂಡ ಹೋಗಲ್ಲ. ಅವಳೆಲ್ಲ ಮಾಡಿರ್ತಾಳೆ, ಅವಳು ಮಾಡಿರ್ತಾಳೆ, ಬರೀ ಅವಳು ಬರೀ ಡೇಟ್ ಅಲ್ಲಿ ಅಪ್ಡೇಟ್ ಅಪ್ಡೇಟ್ ಬಿಡಕ್ಕೆಲ್ಲ ಒಂದಿನ ಕ್ಯೂ ನಿಂತು ಮಾಡಿಸಿತ್ತು. ಆದ್ರೆ ಒಂದ್ಸರಿ ನೋಡ್ಕ, ಏನಿಲ್ಲ ಅದೇನು ಆಗಿಲ್ಲ ಅಂತ ಅಂದ್ರೆ ನಮ್ಮ ಬ್ಯಾಂಕ್ ಅಲ್ಲಿ ಇರ್ತದೋ ಅಲ್ಲೇ ಮಾಡಿಸಬಹುದು, ಇಲ್ಲಾಂದ್ರೆ ನಾಗರಿಕ ಸೇವಾ ಕೇಂದ್ರದಲ್ಲಿ ಮಾಡಿಸಬಹುದು, ಗ್ರಾಮ ಒಂದ್ರಲ್ಲಿ ಮಾಡಿಸಬಹುದು, ಅಂತಂದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಡಿಸಬಹುದು, ಅಲ್ಲಿ ಹೋಗಿ ಮಾಡಿಸ್ಕೊಂಡ್ಬರೋಣ. ಇದ್ರ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಶಂಕರಣ್ಣ, ಈಗ ರೈತ ಕರೆ ಕೇಂದ್ರ ಅಂತ ಹೇಳಿತ್ತಲ್ಲ, ಕಾಲ್ ಸೆಂಟರ್ ಅಂತ ಹೇಳ್ಬೋದು, ಕೃಷಿ ಕಾಲ್ ಸೆಂಟರ್ ಅಂತವ, ಅದು ಸ್ವಲ್ಪ ಚೆನ್ನಾಗಿ ಮಾಡೋರು ಅಂತ ಇನ್ನೂ. ಈಗ ಚೆನ್ನಾಗಿ ಅಂತ ಅಂದ್ರೆ ಜಾಸ್ತಿ ಸೇವೆ ಸಿಗ್ಬೇಕು. ಈಗ ಮೊದ್ಲೆಲ್ಲ ಫೋನ್ ಮಾಡಿದ್ರೆ ಎಲ್ಲದಕ್ಕೂ ನೀನೇ ಹೇಳಿವೆ ಅಂತಂದ್ರೆ ಯಾರೋ ಒಬ್ರು ಕೂತ್ಕೊಂಡು ಹೇಳೋರು, ಈಗ ಹಂಗಲ್ಲ. ಈಗ ರೋಗ ಕೀಟಕ್ಕೆ ಅಂತ ಅಂದ್ರೆ ಒಬ್ರು ಹೇಳ್ತಾರೆ, ಬಿತ್ತನೆ ಬೀಜ ಗೊಬ್ಬರ ಯಾವ್ದು ಹಾಕ್ಬೇಕು ಅನ್ನೋದಕ್ಕೆ ಇನ್ನೊಬ್ರು ಹೇಳ್ತಾರೆ. ಇಂಥವೆಲ್ಲವ ಈ ಪಿ ಎಂ ಕಿಸಾನ್ ದುಡ್ಡು ಬರ ಅಂತವು, ಅದಕ್ಕೆ ಒಂದು ಎಲ್ಲ ಶಾಖೆ ಮಾಡ್ಬಿಟ್ಟವ್ರು ಅಂತ ಪರವಾಗಿಲ್ಲ ಅಂತಂದ್ರೆ ಮೊದಲಿಗಿಂತಲೂ ಈಗ ಈಜಿ. ನಾವು ಫೋನ್ ಮಾಡ್ಕೊಂಡು ಯಾವಾಗ ಬೇಕು ಅವಾಗ ಫೋನ್ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಪಡ್ಕೋಬಹುದು. ಅದ್ರದ್ದು ನಂಬರ್ ಬರ್ಕೊಂಡ್ರು ಯಾವ್ದಕ್ಕೂ ನಾನು ಹೇಳ್ತೀನಿ. ಆಗ್ಲೇ ಕಿವಿ ನೆಟ್ಗಾದವು, ಈಗ ನನ್ನ ಕೈಯಲ್ಲಿ ಈಗ ಪೆನ್ ತಗತೀನಿ. ನಾನು ಯಾವಾಗ್ಲೂ ಆಟ ಅಣಿಯ ಹೋಗ್ಬೇಕಾರ ಬರ್ಬೇಕಾರೆ ಚಿಕ್ಕದೊಂದು ಪೆನ್ ಒಂದು ಪೇಪರ್ ಇಟ್ಕೊಂಡಿರ್ತೀನಿ. ಹೇಳಿ ಹೇಳು ನಂಬರ್ ಹೇಳು. ಅದು ನೋಡು ರೈತ ಕರೆ ಕೇಂದ್ರದ್ದು ಸಂಖ್ಯೆ 1800425353. ಇದು ಹಿಂದೆನೂ ಇದೇ ನಂಬರ್ ಇತ್ತಲ್ವಾ? ನಂಬರ್ ಇತ್ತು. ನಾನು ಹೆಂಗೆ ನೋಡಿ ಜಪ್ತಿ ಆಯ್ತು ನನಗೆ. ನಿನ್ಗೆ ನೀವು ನಿನ್ಗೆ ಎಲ್ಲ ಕಟ್ಪಾಟ ಆಗ್ಬಿಟ್ಟು ಬಿಡೋದು ದುಡ್ಡಿಂದಲ್ವಾ? ದುಡ್ಡಿಂದ ಅಂತ ಅಲ್ಲ, ಇಲ್ಲಿ ಮಾಹಿತಿ ಸಿಗ್ತದೆ ದುಡ್ಡು ಕೊಡಕ್ಕೆ. ಅದೇ ಹೇಳಿತ್ತು, ನಮಗೆ ತೀರ ಬೇಕಾಗಿತ್ತಲ್ವಾ, ರೈತಗಳಿಗೆ ಬೇಕಾಗಿರೋ ಸಂಖ್ಯೆ ಅಲ್ವಾ. ಇನ್ನೊಂದಪ್ಪ ಹೇಳ್ಬಿಡು, ಅವಳಿಗೆ ಯಾಕೋ ಸಿ ಕಿವಿ ಈ ನೆಟ್ ಮಾಡ್ತಾಳು. 1800425353. ಇಟ್ಕೊಂಡು ನಿಮ್ಗೆ ನೋಡಕ್ಕಪ್ಪ, ಕೃಷಿಗೆ ಸಂಬಂಧಪಟ್ಟಂಗೆ ಏನಾರು ನಿನ್ಗೆ ಏನೇ ಡೌಟ್ ಇತ್ತು ಅಂತ ಅಂತ ಅಂದ್ರೆ ನಾನು ಊರಲ್ಲಿ ಇದ್ದಾಗ ಇಲ್ಲಿಗೆ ಫೋನ್ ಮಾಡ್ಬಿಟ್ರೆ ಸಾಕು. ಅಂದ್ರೆ ಜೊತೆಲಿ ಇದ್ದು ಕರ್ಕೊಂಡು ಮಾಡ್ತಾನೆ, ಅಲ್ಲ ನೀನ್ ಇದ್ದೇ ಇರ್ತೀಯ, ಆದ್ರೂ ಹೊಸಿ ಜಪ್ತಿ ಇಟ್ಕೊಳ್ಳೋದು ಒಳ್ಳೇದು. ಇದೊಂದು ಇದು. ಎರಡನೇದಾಗಿ ಶಂಕರಣ, ನೋಡು ನಾವ್ ಇಷ್ಟು ದಿವಸವ ಏನೋ ಒಂದು ಇದ್ರಲ್ಲಿದ್ದೋ, ಈಗ ಹಂಗಲ್ಲ. ಈಗೆಲ್ಲ ಕಾನೂನು ಕಟ್ಲೆ ಎಲ್ಲವ ಬಾರಿ ಬಿಗಿಯಾಗೈತೆ, ಚೇಂಜ್ ಆಗೈತೆ. ನೋಡೀಗ ಪ್ರಾಣಿ ಕಲ್ಯಾಣ ಪಾಕ್ಷಿಕ ಅಂತ ಆಚರಣೆ ಮಾಡ್ತಾರೆ. ಪ್ರಾಣಿ ಕಲ್ಯಾಣ ಪಾಕ್ಷಿಕ ಅಂತಂದ್ರೆ ಪ್ರಾಣಿಗಳು ಅಂದ್ರೆ ಈಗ ಕಲ್ಯಾಣ ಅಂತಾರೆ ಮದುವೆಯ, ಪ್ರಾಣಿಗಳ ಮದುವೆ ಮಾಡೋದಂತವ? ಹಂಗಲ್ಲ ಶಂಕರಣ, ನಿನ್ ಕೇಳಕ್ ಬತ್ತ ಮದುವೆ ಆಯ್ತೀವಿ ಅಂತವ. ಅಲ್ಲ ಮತ್ತೆ ಪ್ರಾಣಿ ಕಲ್ಯಾಣ ಅಂದ್ರೆ ಈಗ ಸಾಮಾನ್ಯವಾಗಿ ಈಗ ಜನ ಕಲ್ಯಾಣ ಅಂತ ಜನರಿಗೆ ಮದುವೆ ಮಾಡೋದು, ಕಲ್ಯಾಣ ಅಂತ ಮದುವೆ ಒಳ್ಳೇದು ಮಾಡೋದು ಅಂತ ಮದುವೆಗೆ ಕೂತ್ಕತಿಯ. ಕಲ್ಯಾಣ ಅಂದ್ರೆ ಮದುವೆನು ಸರಿ, ಕಲ್ಯಾಣ ಅಂತ ಅಂದ್ರೆ ಮದುವೆ ಅಷ್ಟೇ ಅಲ್ಲ, ಮತ್ತೆ ಕಲ್ಯಾಣ ಅಂತ ಒಳ್ಳೇದಾಗದು ಒಳ್ಳೇದಾಗದು. ನಾನು ಕಲ್ಯಾಣ ಅಂತಂದ್ರೆ ಬರೀ ಮದುವೆಯ, ಈಗ ಹಿಂದೆ ಕೇಳ್ಕೊಂಡಿದ್ದು ಮಳೆ ಬರ್ಲಿಲ್ಲ ಅಂತಂದ್ರೆ ಗುಳ್ಳೆನರಿಗೂ ಇನ್ನೊಂದಕ್ಕೂ ಮದುವೆ ಮಾಡೋದಂತೆಲ್ಲ ಹೇಳ್ತಾರೆ, ಮಾಡ್ತಾರಲ್ಲ. ಹಂಗಾಗಿ ಅದು ಜಪ್ತಿ ಬಂದ ಹಂಗಂದ ಮೀನಕ್ಕ. ಬೇಕ ಅದಲ್ಲ, ಅದು ಮಳೆ ಕಲ್ಯಾಣ, ಅದು ಇದು ಪ್ರಾಣಿ ಕಲ್ಯಾಣ. ಇದು ಪ್ರಾಣಿ ಕಲ್ಯಾಣ ಅಂತ ಹೇಳ್ಬಿಟ್ಟು ಅಂತಂದ್ರೆ ಈಗ ನಾವು ಪ್ರಾಣಿಗಳು ಬಿಟ್ಟು ಬದುಕಕ್ ಆಗಲ್ಲ. ಹೌದು ಆಯ್ತಾ, ನಾವು ನಾವು ಪ್ರಾಣಿಗಳೇ ಅಲ್ವಾ, ಜೊತೆ ಬದುಕಬೇಕು. ಕೆಲವೊಂದು ಜೊತೆಲಿ ಸಾಕತ್ತೀವಿ, ಇನ್ ಕೆಲವು ಅವತ್ರ ಪಾಡ್ಗ ಇರ್ತವೆ. ಆಯ್ತಾ, ಈ ಜೊತೆಲಿ ಸಾಕೊಂಡಿರ್ತೀವಲ್ಲ, ಈಗ ಎತ್ತಾಗ್ಬೋದು, ಹಸ ಆಗ್ಬೋದು, ನಾಯಿ ಆಗ್ಬೋದು, ಆಡು ಕುರಿ, ಹಂದಿ, ಬೆಕ್ಕು, ನಾಯಿ, ಇವಕ್ಕೆ ತೊಂದರೆ ಕೊಡಬಾರದು ಅಂತ ಹೇಳ್ಬಿಟ್ಟು. ಅಲ್ಲ ಅಣ್ಣ, ಈಗ ತೊಂದರೆ ಕೊಡಕ್ಕೆ ನಾವು ಇದ್ರೆ ನಾವಲ್ವಾ, ನಾವು ಮನೇಲಿ ನೀಟಾಗಿ ಸಾಕಂತ ಹೋಯ್ತೀವಲ್ಲ. ಅದು ಹಂಗೈತೆ ಶಂಕರಣ್ಣ. ಆದ್ರೂ ನೋಡ ಪರಿಸ್ಥಿತಿ ಹೆಂಗೈತೆ ಅಂತ ಅಂದ್ರೆ, ಇವತ್ತು ಈ ಸಮಾಜ ಎತ್ತ ಹೋಯ್ತೈತೆ ಅಂತ ಅರ್ಥ ಆಗಲ್ಲ ನಂಗೆ. ಒಂದೊಂದ್ಸರಿ ಯೋಚನೆ ಮಾಡಿದ್ರೆ ಆಯ್ತಾ, ಈ ಕೆಲವು ವಿಚಾರ ಎಲ್ಲರೂ ನಾವು ಒಡೆದು ಹೇಳಕ್ ಆಗಲ್ಲ. ಅಲ್ಲ, ಅದು ಒಡೆದು ಹೇಳಿದ್ರೆ ಆಮೇಲೆ ಬೇರೆ ತರ ಅರ್ಥ ಬೇರೆ ತರ ಆಗ್ಬಿಡ್ತದೆ. ಹಂಗಾಗಿ ನೋಡು, ಏನ್ ನಾವು ಸಾಕೊಂಡಿರ್ತೀವೋ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಿಸ್ಬೇಕು ಅಂತ. ಹೆಚ್ಚಿಗೆ ದುಡಿಸಬಾರ್ದು ಅಂತ, ಹೆಚ್ಚಿಗೆ ದುಡಿಸಬಾರ್ದು, ಹೊಡಿಬಾರ್ದು, ಹೆಚ್ಚಿಗೆ ಭಾರ ಹೇರೋದು, ಹೊಡಿಯೋದು, ಆಮೇಲೆ ಅವಕ್ಕೆ ಒಂದು ಸೌಕರ್ಯ ಮಲ್ಗಕ್ಕೆ, ಕೂರಕ್ಕೆ, ಪಟ್ಟಿಗೆ ಮಾಡ್ತೀವಲ್ಲ ಆತರ ಹಿಂಸೆ ಕೊಡಬಾರ್ದು ಅಂತ ಹೇಳ್ತೇವೆ. ಒಂದ್ ಮೇವು ಇಂಥವೆಲ್ಲ ಅದಕ್ಕೆ ಕಾನೂನೇ ಮಾಡ್ಬಿಟ್ಟಿರುತ್ತೆ. ಹೌದಾ, ಏನಾದ್ರೂ ನಾವು ಒಂದ್ ಪ್ರಾಣಿಗಳಿಗೆ ಸಾಕೊಂಡಿರೋದಾಗ್ಲಿ ಸಾಕಳದೇ ಇರೋದಾಗ್ಲಿ ತೊಂದರೆ ಕೊಡ್ತಿದೀವಿ, ನಮ್ಮಿಂದ ತೊಂದರೆ ಆಯ್ತೈತೆ ಅಂತ ಅಂತಂದ್ರೆ ನಮ್ ಮೇಲೆ ಕೇಸ್ ಹಾಕ್ಬೋದು ಅಂತ. ಅಂದ್ರೆ ಈಗ ನಮ್ಗೆ ಯಾವ ತರ ಒಂದು ಕಾನೂನು ಐತೆ, ಪ್ರಾಣಿಗಳನ್ನು ಕಾನೂನು ಮಾಡೋರು ಅಂತ ಹೇಳ್ತಿದ್ಯಾ. ಈ ಕಾನೂನಿನ ಬಗ್ಗೆ ಅಲ್ಲವಾ ಸ್ವಲ್ಪ ಜನಕ್ಕೆ ಅರಿವು ಮೂಡಿಸಬೇಕು ಅಂತ ಅಂತ ಅನ್ಕೊಂಡು, ಪ್ರತಿ ವರ್ಷ ಜನವರಿ 14 30 ಪ್ರಾಣಿ ಕಲ್ಯಾಣ ಪಾಕ್ಷಿಕ ಅಂತ 15 ಪಾಕ್ಷಿಕ ಅಂದ್ರೆ 15 ದಿವಸ ದಿವಸದ ಕಾರ್ಯಕ್ರಮ ಇರುತ್ತೆ. ಅಂದ್ರೆ ಅರಿವು ಮೂಡಿಸಕ್ಕಾಗಿ ಅರಿವು ಯಾವ ತರ ಪ್ರಾಣಿಗಳನ್ನ ಸಾಕ್ಬೇಕು, ಸಾಕಿದ್ರು ಕೂಡ ಅವ್ಕ ನಾವು ಯಾವ ತೊಂದರೆ ಕೊಡ್ದಂಗೆ ಯಾವ ತರ ಸಾಕೋದು, ಅದರಿಂದ ನಾವು ಉಪಯೋಗ ಪಡ್ಕೊಂಡಂಗೆ ಅಷ್ಟೇ ನೀಟಾಗಿ ಸಾಕ್ಬೇಕು ಅಂತ. ಮೊನ್ನೆಯಿಂದಾನೆ ಶುರು ಆಗೈತೆ ಅಂತಾನು, ಮೊನ್ನೆ ಹಬ್ಬದ ದಿವಸ ಶುರು ಆಗ್ಬಿಡ್ತದ, 14 ಶುರು ಆಗೈತೆ. ಇದಕ್ಕೆ ಸಂಬಂಧಪಟ್ಟಂಗೆ ನೋಡು, ನಮ್ಮ ಈ ವೆಟರ್ನರಿ ಡಿಪಾರ್ಟ್ಮೆಂಟ್ ಅಲ್ಲಿ, ನಮ್ಮ ವೆಟರ್ನರಿ ಕಾಲೇಜ್ ಅಲ್ಲಿ, ಅಲ್ಲೆಲ್ಲ ಏನಾರ ಕೆಲವು ಕಾರ್ಯಕ್ರಮಗಳು ಇರ್ತವೆ, ನಾವು ತಿಳ್ಕೋಬೇಕು. ಈಗ ನನಗೆ ಗೊತ್ತಿಲ್ಲ ಅಂದ್ರೆ ಕಾನೂನು ಕೇಳಕ್ಕಲ್ಲ, ನಿನಗೆ ಗೊತ್ತಿರಬೇಕು ದೇಶದ ಪ್ರಜೆ ಅಂತ ಅಂದ್ರೆ ನಿನಗೆ ಗೊತ್ತಿರಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಹಂಗಾಗಿ ಅಲ್ಲಿ ಇದ್ದಾಗ ಹೇಳ್ತೀನಿ ನಾನು ಯಾವತ್ತಿರ್ತದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬರೋಣ, ಇದ್ರ ಬಗ್ಗೆ ತಿಳ್ಕೊಂಡ್ರಣ ಶಂಕರಣ್ಣ ಅಲ್ವಾ. ಮತ್ತೆ ಈ ಹಬ್ಬ ಮತ್ತೆ ಎಲ್ಲ ಚೆನ್ನಾಗಾಯ್ತು ನಿಂದು? ಏದು ನೀನ್ ಹೇಳ್ದಂಗೆ ಹೊಸಿ ಬೇಸರನು ಆಯ್ತು. ಯಾಕೆಂತಂದ್ರೆ ಈ ಜಮೀನ್ ಕಡೆ ಹೋಗಿ ಅದು ಇದು ನೋಡಿ ಮಾಡಣ ಗುಡ್ಡೆ ಪಡ್ಡೆ ಈ ಕಣಪಣ ಅಂತಾರ, ಹಂಗಾಗೋಯ್ತಲ್ಲ. ಹಂಗಾಗಿ ಮತ್ ಅದಕ್ಕೆ ಹಿಮ ಜಾಸ್ತಿ ಆಗಿ ಈ ಸಲವ ಅವರೇಕಾಯಿ ಅಂತ ಏನು ಸುಖವಾಗಿ ಏನ್ ಬರ್ಲಿಲ್ಲ, ಎಲ್ಲಿ ಮೀನಕ್ಕೊಂದ್ ಎಸಿ ಬಂದಿತ್ತು ಏನೋ ಗೊತ್ತಿಲ್ಲ. ಹಂಗಾಗಳು ಅಲ್ಲ, ಅವ್ಳು ತರದೆಲ್ಲ ಮಾರಾಟ ಮಾಡ್ತಾವಳೆ. ಹಂಗಾಗಿ ಅಣ್ಣ ಈಗ ಮುಂದಿನ ವಾರಕ್ಕೆ ನಾನು ರೆಡಿ ಆಗ್ಬಿಡ್ತೀನಿ ಆಯ್ತಾ, ಬೆಂಗಳೂರಿಗೆ ಹೋಗನಂತೆ, 3 ಉಳ್ಕೊಳ್ಳೋಣ ಆಯ್ತಾ. ಅದ್ರ ಜೊತೆಗೆ ಈಗ ಏನೋ ಹೇಳ್ದಲ್ಲ ಈ ಪ್ರಾಣಿ ಕಲ್ಯಾಣದ್ದು, ಅವು ಏನಾರ ಆ ಕಡೆ ಈ ಕಡೆ ಏನಾರ ಕಾರ್ಯಕ್ರಮಗಳು ನಡೀತಿದ್ರೆ ಅವನು ಹೊಸಿ ನೋಡ್ಕೊಂಡು ತಿಳ್ಕೊಂಡು ಬರಬೇಕು ಆಯ್ತಾ. ಹಂಗಾಗಿ ಈಗ ಮಿನಕ ಎಳ್ಳು ಬೆಲ್ಲ ಕೊಡ್ತಾಳೆ ಅಂದ್ರೆ ಏನೋ ಕೊಡ್ತಾನೆ ಇಲ್ಲ, ಅದ್ರ ಜೊತೆಗೆ ತಂದಿದೀನಿ ಅಂತ ಹೇಳಿದ್ಲಲ್ಲ. ಎರಡೂ ಇಲ್ವಾ ತಗೊಂಡ್ ಬ್ಯಾಗ್ ಒಳಗೆ ಇಟ್ಕೊಂಡ್ಬಿಟ್ರೆ ಇಷ್ಟೊತ್ತು ಮಾತಾಡಿದ್ವಾ ಅಲ್ವಾ, ತಿನ್ಕೊಂಡ್ ಮಾತಾಡ್ಬೋದು ಆಯ್ತಾ. ಮಿನಕ ನೀನು ಬಂದವಳೆ ತೆಗ್ದಿಟ್ಟಿದ್ರೆ ಚೆನ್ನಾಗಿರೋದು, ಹೋಲಿ ಬಿಡು ಈಗ ಕೊಬ್ಬರಿ ಮತ್ತೆ ಎಳ್ಳು ಬೆಲ್ಲ ತಂದಿರೋದು ಕಡೆ ಕಿಡು ಸಕ್ಕರೆ ಸಂಕ್ರಣ ಅಲ್ಲ, ಕುಸ್ಕಿರೋದು ನನಗ್ ಮಾತ್ರ ಕೊಡು, ಅಣ್ಣ ಮಾತ್ರ ಕೊಡ್ಬೇಡ, ಅಣ್ಣಂಗಲ್ಲ ಕೊಟ್ಬಿಟ್ಟಿದ್ಯಲ್ಲ. ಸಾನೆ ತಂದಿದೀನಿ, ನೀನು ಹೊಸಿ ವೀಣ ಕುಂಗು ತಗೊಂಡೋಗು, ಅಣ್ಣ ಹೆಂಗು ಕೊಡ್ತೀನಿ. ಸರಿ ಅಣ್ಣ, ಆಯ್ತು ತಿಂತ ಆಯ್ತು ಬಾ ಶಂಕರಣ. ಆಯ್ತು ನೋಡಿ ಹೋಗೋಣ. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೂಡಿಗೆರೆಯ ತೋಟಗಾರಿಕೆ ಕಾಲೇಜಿನ ವಿದ್ಯಾರ್ಥಿಗಳು ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಯೋಜನೆಯಡಿಯಲ್ಲಿ ಮಾಡುತ್ತಿರುವ ಕಾರ್ಯಕ್ರಮಗಳ ಕುರಿತು ಒಂದಷ್ಟು ವಿವರಗಳು. ಮೂಡಿಗೆರೆಯ ತೋಟಗಾರಿಕೆ ಕಾಲೇಜಿನ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಯೋಜನೆಯ ಅಡಿಯಲ್ಲಿ ಜನವರಿ 10 ತಾರೀಖಿನಂದು ಕೆಂಪೇಗೌಡನ ಹಳ್ಳಿಯಲ್ಲಿ ಪಶು ಆರೋಗ್ಯ ಶಿಬಿರವನ್ನ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಈ ಶಿಬಿರವು ಬೇಳೂರಿನ ಪಶು ವೈದ್ಯರುಗಳ ಸಹಯೋಗದಲ್ಲಿ ಜರುಗಿತು. ಜಾನುವಾರುಗಳಿಗೆ ಗಂಟು ರೋಗ ಮತ್ತು FMD ಅಂತಂದ್ರೆ ಕಾಲು ಮತ್ತು ಬಾಯಿ ರೋಗ ವಿರುದ್ಧ ಉಚಿತ ಲಸಿಕೆಗಳನ್ನ ನೀಡಲಾಯಿತು. ಈ ಒಂದು ಲಸಿಕಾ ಕಾರ್ಯಕ್ರಮದಲ್ಲಿ 60ಕ್ಕೂ ಹೆಚ್ಚು ಪಶುಗಳಿಗೆ ಲಸಿಕೆಯನ್ನ ನೀಡಲಾಯಿತು. ಈ ಶಿಬಿರದಲ್ಲಿ ಡಾಕ್ಟರ್ ವಿನಯ್ ಅವರು ಜಾನುವಾರುಗಳಿಗೆ ಉಚಿತ ವೈದ್ಯಕೀಯ ಸಲಹೆಯನ್ನ ನೀಡಿದರು. ಹಾಗೇನೆ ಆರೋಗ್ಯದ ಸಮಸ್ಯೆಗಳಿಗೆ ಔಷಧವನ್ನ ವಿತರಿಸಿದರು. ರೋಗ ತಡೆ ಮತ್ತು ಆರೋಗ್ಯವನ್ನ ಕಾಪಾಡುವ ಕ್ರಮಗಳ ಕುರಿತು ಡಾಕ್ಟರ್ ವಿನಯ್ ಅವರು ಪಶುಪಾಲಕರಲ್ಲಿ ಜಾಗೃತಿಯನ್ನ ಮೂಡಿಸಿದರು. ಜಾನುವಾರುಗಳಿಗೆ ಲಸಿಕೆ ನೀಡುವ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸುವ ಶಿಬಿರದ ಈ ಕ್ರಮ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಯಿತು. ಪಶುಪಾಲಕರು ಈ ಕಾರ್ಯಕ್ರಮವನ್ನ ಅತ್ಯಂತ ಉಪಯುಕ್ತ ಅಂಥೇಳಿ ಗುರುತಿಸಿ ವಿದ್ಯಾರ್ಥಿ ಸಮುದಾಯಕ್ಕೆ ತಮ್ಮ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದರು. ಈ ಶಿಬಿರವು ಜಾನುವಾರುಗಳ ಆರೋಗ್ಯವನ್ನ ಕಾಪಾಡಲು ಹಾಗೂ ಪಶುಪಾಲಕರಲ್ಲಿ ಜಾಗೃತಿಯನ್ನ ಹೆಚ್ಚಿಸಲು ಪ್ರಮುಖ ಪಾತ್ರವನ್ನ ವಹಿಸಿತು. ಹಾಸನ ಜಿಲ್ಲೆಯ ದೇವಪ್ಪನಹಳ್ಳಿ ಗ್ರಾಮದಲ್ಲಿ ಮಹಾಲಕ್ಷ್ಮಿ ಮಂಜಪ್ಪ ಬಹುತಜ್ಞ ಆಸ್ಪತ್ರೆ, KR ಪುರಂ ಸಂಪಿಗೆ ರಸ್ತೆ ಹಾಸನ, ತೋಟಗಾರಿಕಾ ಕಾಲೇಜು ಮೂಡಿಗೆರೆ ಮತ್ತು JCI ಮೂಡಿಗೆರೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜನವರಿ 8ನೇ ತಾರೀಖಿನಂದು ಆಯೋಜನೆಯನ್ನ ಮಾಡಲಾಗಿತ್ತು. ಈ ಶಿಬಿರದಲ್ಲಿ 11 ಗ್ರಾಮಗಳ ಜನರು ಭಾಗವಹಿಸಿದ್ರು. ಶಿಬಿರದಲ್ಲಿ 300ಕ್ಕೂ ಹೆಚ್ಚು ಗ್ರಾಮಸ್ಥರು ಭಾಗವಹಿಸಿ ರಕ್ತದೊತ್ತಡ, ರಕ್ತದ ಶುಗರ್, ECG, ಕಣ್ಣಿನ ಪರೀಕ್ಷೆ ಸೇರಿದಂತೆ ವಿವಿಧ ತಪಾಸಣೆಗಳನ್ನ ಮಾಡಿಸಿಕೊಂಡ್ರು. ಡಾ ಉಮೇಶ್, ಡಾ ಪ್ರಶಾಂತ್ ಹಾಗೂ ಡಾ ಚೈತ್ರ, ಲಕ್ಷ್ಮಿ ಇವರುಗಳು ತಪಾಸಣೆಯಲ್ಲಿ ಭಾಗವಹಿಸಿ ಗ್ರಾಮಸ್ಥರಿಗೆ ಆರೋಗ್ಯದ ಪ್ರಾಮುಖ್ಯತೆಯನ್ನ ವಿವರಿಸಿದ್ರು. ಮಾಯಗೊಂಡನಹಳ್ಳಿ, ಚಟಚಟನಹಳ್ಳಿ, ಕೆಂಪೇಗೌಡನಹಳ್ಳಿ, ದೇವಪ್ಪನಹಳ್ಳಿ, ಲಿಂಗಪ್ಪನಕೊಪ್ಪಲು, ನಂಜಾಪುರ, ಅಲೆಮಾಚೇನಹಳ್ಳಿ, ಮೊಹಮ್ಮದ್ಪುರ, ಕೋಡಿಕೊಪ್ಪಲು, ಹೆಜ್ಜಗನಹಳ್ಳಿ ಮತ್ತು ಮತಿಘಟ್ಟ ಸೇರಿದಂತೆ 11 ಗ್ರಾಮಗಳಿಗೆ ಕಾಲೇಜ್ ಬಸ್ ವ್ಯವಸ್ಥೆಯನ್ನ ಮಾಡಿ ಈ ಮೂಲಕ ಅದರ ಪ್ರಯೋಜನವನ್ನ ಪಡೆದುಕೊಳ್ಳುವಂತೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಡಾ ಉಮೇಶ್ ಅವರು ಮಾತನಾಡಿ, ಪ್ರತಿ 3-6 ತಿಂಗಳಿಗೆ ಒಮ್ಮೆ ಆರೋಗ್ಯ ತಪಾಸಣೆ ಅಗತ್ಯ, ಈ ಶಿಬಿರದ ಪ್ರಯೋಜನವನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳಿ ಎಂದು ವಿವರಿಸಿದರು. ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವರದಿಗಾರರಾದ ರಘುನಾಥ್ ಅವರು, ವೈದ್ಯೋ ನಾರಾಯಣೋ ಹರಿ ಎಂಬ ಮಾತಿನ ಮಹತ್ವ ಇಂದು ಪ್ರತೀತಿಯಾಗಿದೆ, ಇದು ನಿಸ್ವಾರ್ಥ ಸೇವೆಯ ಮಾದರಿ ಎಂದು ಶ್ಲಾಘಿಸಿದರು. ಗ್ರಾಮದ ಹಿರಿಯ ಮುಖಂಡರಾದ ಸೋಮಶೇಖರ್ ಅವರು, ಆರೋಗ್ಯ ಜೀವನದ ದೈನಂದಿನ ಅವಿಭಾಜ್ಯ ಭಾಗ, ವೈದ್ಯರು ದೇವರಷ್ಟೇ ಮಹತ್ವವನ್ನ ಹೊಂದಿದ್ದಾರೆ ಎಂದು ತಮ್ಮ ಅನುಭವವನ್ನ ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ದೇವರಾಜ್ ಮತ್ತು ಉಪಾಧ್ಯಕ್ಷರಾದ ಪ್ರಕಾಶ್ ಅವರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದವರನ್ನ ಶ್ಲಾಘಿಸಿದರು. ಈ ಶಿಬಿರವು ತೋಟಗಾರಿಕಾ ಕಾಲೇಜಿನ ಡಾ ಭರತ್ ಕುಮಾರ್ TP ಮತ್ತು ಡಾ ಮಲ್ಲಿಕಾ ಕೆ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಡೆದ ಈ ಶಿಬಿರವು ಗ್ರಾಮಸ್ಥರಿಗೆ ಆರೋಗ್ಯದ ಮಹತ್ವವನ್ನ ತೋರಿಸುವಲ್ಲಿ ಯಶಸ್ವಿಯಾಯಿತು. ಆರೋಗ್ಯವೇ ನಿಜವಾದ ಸಂಪತ್ತು ಎಂಬ ಸಂದೇಶ ಈ ಕಾರ್ಯಕ್ರಮದ ಮೂಲಕ ಪ್ರತಿಫಲಿತವಾಯಿತು. ರೈತ ಬಾಂಧವರೇ, ಇದುವರೆಗೆ ಮೂಡಿಗೆರೆಯ ತೋಟಗಾರಿಕೆ ಕಾಲೇಜಿನ ವಿದ್ಯಾರ್ಥಿಗಳು ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಯೋಜನೆಯಡಿಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಗಳ ಕುರಿತಂತೆ ವಿವರಗಳು ಮೂಡಿಬಂತು. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಕುರಿತು ಮಾಹಿತಿ ನೀಡುವ ಕೃಷಿ ರಂಗ ಅರಿವಿಕಟ್ಟೆ ಕಾರ್ಯಕ್ರಮ ಹಾಗೂ ಕೃಷಿ ಲೋಕ ಬಿತ್ತರವಾಯಿತು. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ.